ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ, ತೆಂಗು, ಬಾಳೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕು ಕರೋಟಿ ಗ್ರಾಮದ ಹಿರಿಯ ಕೃಷಿಕ ಮುಕುಂದೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಡಸಿದ್ದೇಶ್. ಬಳಿಕ ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಅಡಿಕೆ, ತೆಂಗು, ಬಾಳೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕು ಕರೋಟಿ ಗ್ರಾಮದ ಹಿರಿಯ ಕೃಷಿಕ ಮುಕುಂದೇಗೌಡ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಕರೋಟಿ ಗ್ರಾಮದ ಹಿರಿಯ ಕೃಷಿಕರಾದಂತಹ ಮುಕುಂದೇಗೌಡ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈಗ ತೆಂಗನ್ನು ಬೆಳೀತಾ ಇದ್ದಾರೆ, ಅಡಿಕೆಯನ್ನು ಬೆಳೀತಾ ಇದ್ದಾರೆ, ರಾಗಿಯನ್ನು ಬೆಳೀತಾ ಇದ್ದಾರೆ, ಬಾಳೆ, ಉರುಳಿ, ಅಲಸಂದೆ ಈ ರೀತಿ ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮುಕುಂದೇಗೌಡ ಅವರೇ. ನಮಸ್ಕಾರ ಮುಕುಂದೇಗೌಡ ಅವರೇ, ಹೇಳಿ ಎಷ್ಟು ವರ್ಷ ವಯಸ್ಸು ನಿಮಗೆ? 64-65 ನಾವು ಅಡಿಕೆ ಬೆಳೀತಾ ಇದೀವಿ ಸಹ. ಅಡಿಕೆ ಚೆನ್ನಾಗಿ ನಮ್ಮ ಇಳುವರಿ ಬರ್ತದೆ. ಇವಾಗ ಸ್ವಲ್ಪ ಕೆರೆ ಸ್ವಲ್ಪ ಬತ್ತಿವಾಗಿ ಬೋರ್ ಜಾಸ್ತಿ ಆಗಿ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ನಾವು ಅಂಗಡಿ ಗೊಬ್ಬರ ಇಲ್ದಾನೆಯ ಸಾವಯವದಲ್ಲಿ ಮಾಡ್ತೀವಿ. ಮತ್ತೆ ನಾವು ಮಗ್ಲಿಗೆ ಸುತ್ತವ ಒಂದಡಿ ಅಗಲದಲ್ಲಿ, ಒಂದೂವರೆ ಅಡಿ ಆಳದಲ್ಲಿ ತರಗು, ಸಿಪ್ಪೆ, ಹಸಿ ತರಗು ಎಲ್ಲ ಹಾಕಿ ಅದ್ರ ಮೇಲೆ ಗಂಜಲ ಹಾಕಿ ತಪ್ಪೆ ಮಿಕ್ಸ್ ಮಾಡಿ ಹಾಕಿ ಮುಚ್ಚಿತೀವಿ. 2 ವರ್ಷಕ್ಕೆ 3 ವರ್ಷದ ತನಕ ಆಗುವ ಆ ಫಲ ಚೆನ್ನಾಗಿ ಬಿಡ್ತದೆ. ಮತ್ತೆ ಪುನಃ ಅದು ಆ ಜಾಗ ಚೇಂಜ್ ಮಾಡಿ ಪುನಃ ಸ್ವಲ್ಪ ಒಂದು 1/2 ಅಡಿ ದೂರಕ್ಕೆ ಪುನಃ ಅದೇ ರೀತಿ ಮಾಡಿ ಹಾಕ್ತೀವಿ, ಗಂಜಲ ತಪ್ಪೆ ಎಲ್ಲವ. ಮತ್ತೆ ಸಾವಯವದಲ್ಲಿ ಜೀವಾಮೃತ ಮಾಡ್ತೀವಿ. ಅದು 2 ಕೆಜಿ ಬೆಲ್ಲ ಮತ್ತೆ 2 ಕೆಜಿ ದ್ವಿದಳ ಧಾನ್ಯ ಹಸಿಟ್ಟು, ಉರುಳಿ, ತಡಣೆ ಯಾವ್ದಾದ್ರು ಕಡಿಮೆ ರೇಟ್ ಒಂದು ಯಾವ್ದಾದ್ರು ಆಗ್ತದೆ. ಅದಕ್ಕೆ 10 ಕೆಜಿ ಗಂಜಲಕ್ಕೆ 10 ಕೆಜಿ ತಪ್ಪೆ 200 ಲೀಟರ್ ನೀರಿಗೆ ಹಾಕಿ, ತಪ್ಪೆ ಅಂದ್ರೆ ತಪ್ಪೆ ನಾಟಿ ಹಸಿಂದು ತಪ್ಪೆ ಸಗಣಿ, ಅದನ್ನ ಹಾಕಿ ನೆರಳಲ್ಲಿಟ್ಟು ಅದ್ರ ಮೇಲೆ ನಾವು ಪ್ಲಾಸ್ಟಿಕ್ ಚೀಲ ಹಾಕೋದಿಲ್ಲ, ಗೋಣಿ ಚೀಲ ನೂಲನ್ನ ಹಾಕ್ತಿವಿ. ಅದಿಲ್ಲಾದ್ರೆ ಕಾಟನ್ ಬಟ್ಟೆ ಹಾಕ್ತಿವಿ. ಬಟ್ಟೆ ಹಾಕಿ ರೌಂಡ್ ಆ ಪ್ರಕಾರ ಗೋಲ ಪ್ರಕಾರವಾಗಿ ತಿರುಗ್ತೀವಿ. 2 ಕಡೆ ತಿರುಗಿಸೋದಿಲ್ಲ, 2 ಕಡೆ ತಿರುಗಿಸಿದ್ರೆ ಜೀವಾಣುಗಳು ಸೊತ್ತೋಗ್ತವೆ. ಒಂದು ಯಾವ ಕಡೆ ತಿರುಗಿಸ್ತೀವಿ ಮೊದಲಿಂದವ ಅದೇ ರೀತಿ ತಿರುಗಿಸ್ಬೇಕು. ದಿನಕ್ಕೆ 3 ಟೈಮ್ ತಿರುಗಿಸ್ತೀವಿ. 3 ಟೈಮ್ ತಿರುಗಿಸಿ ಒಂದು ವಾರದ ನಂತರ 15 ದಿನದೊಳಗೆ ಅದನ್ನ ನಾವು ನೀರು ಬಿಟ್ಟಾಗ ನೀರಿನ ಜೊತೆ ಬಿಡ್ತೀವಿ. ನೀರಿನ ಜೊತೆ ಡ್ರಿಪ್ ಮುಖಾಂತರ ಬಿಡ್ತೀವಿ. ಅದನ್ನ ಬಿಟ್ಟ ನಂತರ ಭೂಮಿನೂ ಚೆನ್ನಾಗಿ ವಾತಾವರಣದಲ್ಲಿ ಚೆನ್ನಾಗಿರ್ತದೆ, ಬೆಳೆನೂ ಚೆನ್ನಾಗಿ ಬರ್ತದೆ. ಸುಭಾಷ್ ಪಾಳೇಗಾರ ಪದ್ಧತಿ ಅದು. ಅದು ನಾವೀಗ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು ಒಳ್ಳೇದು, ಖರ್ಚಿಲ್ಲದ ಆದಾಯ, ರಾಸಾಯನಿಕ ಮುಕ್ತ, ಆರೋಗ್ಯಕ್ಕೆ, ಭೂಮಿಗೆ ಎಲ್ಲದಕ್ಕೂ ಒಳ್ಳೇದು ಸಹ. ಅದು ಅದನ್ನ ಮಾಡ್ತಾ ಇದೀವಿ ಮೇಲ್ಗೈಯಾಗಿ. ಅಂದ್ರೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಅಂಗಡಿ ಗೊಬ್ಬರ, ಅದನ್ನ ನಾವು 25 ವರ್ಷದಿಂದ ನಾವು ಇಲ್ಲಿವರೆಗೂ ಒಂದು ಕಾಳನ್ನು ಉಪಯೋಗಿಸಿಲ್ಲ. ಯಾಕನಿಸ್ತು ನಿಮಗೆ ರಾಸಾಯನಿಕ ಗೊಬ್ಬರ ಕೊಡಬಾರ್ದು? ಅದು ನಾವು ಈ ಪೇಪರು ಏನು ಇವೆಲ್ಲ ಆಕಾಶವಾಣಿ ಇವೆಲ್ಲ ಕೇಳಿ ಕೆಲವರ ಸಂಘದಲ್ಲಿ ಚರ್ಚೆ ವಾದ ವಿವಾದ ಮಾಡಿ ಆವಾಗ ಗೊತ್ತಾದ ಮೇಲಿಂದ ನಮ್ಗೆ ಇದು ಸರಿ ಅನ್ಸದ ಆ ಕಾರಣದಿಂದ ನಾವು ಇಲ್ಲಿವರೆಗೂ ರಾಸಾಯನಿಕ ಆಗಿಲ್ಲ. ರಾಸಾಯನಿಕ ಗೊಬ್ಬರ ಕೊಟ್ರೆ ಈಗ ಭೂಮಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಬೆಳೆ ನಿಮೇ ಚೆನ್ನಾಗಿ ಇಳುವರಿ ಬರ್ತದೆ. ಈಗ ಅಂಗಡಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಕೊಟ್ಟರದು ಬಾಳೆಗೊನೆ ನೋಡಕ್ಕೆ ದಪ್ಪಾಗಿರ್ತದೆ. ನಾನು ಕೆಲವು ಸರಿ ಕೆಲವು ತೋಟಗಳಲ್ಲಿ ನೋಡಿದ್ದೀನಿ, ನಮ್ದು ಕಾಯಿ ಸಣ್ಣಾಗಿದ್ರೆ ತೂಕ ಬರ್ತದೆ. ನಮ್ದು 10 ಕೆಜಿ ಬಾಳೆಗೊನೆ ಬರ್ತದೆ, ಅವ್ರದ್ದು ನೋಡಕ್ಕೆ 15 ಕೆಜಿ ಆಗ ರೀತಿ ಕಾಣ್ತದೆ. ಆದ್ರೆ ಅವ್ರದ್ದು ನಮ್ದಷ್ಟೇ ಬರೋದಿಲ್ಲ, ಇನ್ನೂ 1 ಕೆಜಿ ಕಮ್ಮಿನೇ ಬರ್ತದೆ. ಮತ್ತೆ ನಮ್ಮಣ್ಣು ತಿಂದಾಗ್ಲಿವೆ ಅವ್ರಣ್ಣು ತಿಂದು ನೋಡಿ ಅಧ್ಯಯನ ಮಾಡಿದ್ರೆ ನಮ್ಮಣ್ಣು ರುಚಿ ಎಷ್ಟು ಬರ್ತದೆ, ದಾವು ಬಾಯಾರಿಕೆ ಬರೋದಿಲ್ಲ. ಅವ್ರದ್ದಣ್ಣು ತಿಂದ ಒಂದು 1/2 ನಂತರ 3/4 ಗಂಟೆ ನಂತರ ನೀರು ಕುಡಿಬೇಕು ಅನಿಸುತ್ತೆ. ಅದೇನು ಸಹ ನಾನು ಸಂಶೋಧನೆ ಅಧ್ಯಯನ ಮಾಡಿ ನೋಡಿದ್ದೀನಿ. ಆ ರೀತಿ ಅಂಗಡಿ ರಾಸಾಯನಿಕ ಗೊಬ್ಬರದಲ್ಲಿ ಹಾಗೆ ನೋಡಕ್ಕೆ ಆ ತರ ಕಂಡ್ರೆ ಒಳಗೆ ಒಂಥರ ಬೆಂಡು ತೂಕ ಬರೋದಿಲ್ಲ. ನಮ್ದು ಕಾಯಿ ಒಳಗೆ ಸಾರಾಂಶ ಇರ್ತದೆ. ಅಂದ್ರೆ ಗುಣಮಟ್ಟದಲ್ಲಿ ಬದಲಾವಣೆ ಇರುತ್ತೆ. ಗುಣಮಟ್ಟದಲ್ಲಿ ಬಹಳ ಬದಲಾವಣೆ, ನಾವು ಜೀವಾಮೃತ ಸಾವಯವ ಮಾಡ್ತೀವಲ್ಲ ಇದ್ರದ್ದು ವ್ಯತ್ಯಾಸದಿಂದ ಬರ್ತದೆ. ಮತ್ತೆ ನಾವು ಯಾವುದೇ ಮರಕ್ಕೆ ಒಂದು ತೆಂಗಿನ ತಳ್ಳು ನೆಡಕ್ಕೆ ಒಗ್ಗೂಬೇಕಾದ್ರೆ ನಾವೇನ್ ಮಾಡ್ತೀವಿ, ಮೇಲ್ದ ಮಣ್ಣೆಲ್ಲ ತೆಗೆದು ಒಂದ್ ಕಡೆ ಹಾಕ್ಬಿಟ್ಟು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಈಗೆಲ್ಲ ಆ ಮೇಗ್ಲದ ಮಣ್ಣ ಹಡಿಕ್ ಹಾಕ್ತಿವಿ. ಮತ್ತೆ ಸೈಡ್ಗೆ ನಾವು ಶತ್ತೆ ಸದರು ಕಾಯಿಮಟ್ಟೆ ಚಿಪ್ಪು ಅದನ್ನೆಲ್ಲ ಮಗ್ಮಗ್ಲಿ ಕೊಡ್ತೀವಿ. ಆ ಮಗ್ಲು ಕೊಟ್ಟರೆ ಏನಾಗ್ತದೆ, ಗಿಡ ಫಲವತ್ತಾಗಿ ಚೆನ್ನಾಗಿ ಮೋಪಾಗಿ ಬೆಳೀತದೆ ಹಡಿಯಿಂದವ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಯಾಗೂ ಹಾಕ್ಬಿಡ್ತಾರೆ, ಅವ್ರ ಸಸಿ ಒಪ್ಪದಿಲ್ಲ. ನಮ್ಮ ಸಸಿಗೆ ನಾನು ಒಂದ್ 300-400 ಸಸಿ ಕಿತ್ಕೊಂಡಿದ್ದಾರೆ ನಮ್ಮ ತೋಟವ. ನಾವು ಮೇಗ್ಲದ ಮಣ್ಣು ಇರ್ತದಲ್ಲ ಅದನ್ನೇ ತೆಗೆದುಬಿಟ್ಟು ಅದನ್ನೇ ಹಡಿಕ್ ಹಾಕ್ತಿವಿ. ಆ ಮೇಗ್ಲದ ಕಾಯಿ ಮಣ್ಣು ಅಂತ ಇರ್ತದೆ ಹಡಿದು, ಅದರಲ್ಲಿ ಆರಾಮ್ಸೆ ಇರಕ್ಕಿಲ್ಲ. ಆ ಮಣ್ಣ ಮೇಲೆ ಹಾಕಿದ್ರೆ ಅದು ಪುನಃ ಚೆನ್ನಾಗಿ ಅದು ಮಣ್ಣು ಇದೇ ರೀತಿ ಪರಿವರ್ತನೆ ಆಗ್ತದೆ, ಫಲವತ್ತತೆ ಆಗುತ್ತೆ. ಮತ್ತೆ ಯಾವ ಕಾರಣಕ್ಕೂ ನಾವು ಬಾಳೆಗೂ ಸಹ ಅಷ್ಟೇ, ನಾವು ಮಾಡೋದು 2 ಅಡಿ ಅಳ ತೆಗಿತೀವಿ, ಸುತ್ತ ಒಂದು 7-8 ಅಗಲ ತೆಗಿತೀವಿ. ಬಾಳೆಗೂ ಸಹ ನಾವು ಇದೇ ರೀತಿ ಮಾಡುದು. ಮತ್ತೆ ಬಾಳೆ ನೆಡುವಾಗ ಕಾಯಿಮಟ್ಟೆ ಏನ್ ಸಿಕ್ತು ಪ್ಲಾಸ್ಟಿಕ್ ಕಬ್ಬಿಣ ಎರಡು ಬಿಟ್ಟು ದಪ್ಪ ತಪ್ಪ ತುಂಡಿನ ಹಡಿಕಾಕ್ತಿವಿ. ಮತ್ತೆ ಆ ಸಣ್ಣ ಸಣ್ಣ ಪುಟ್ಟದ್ದು ತರಗೋ ಇದನ್ನೆಲ್ಲ ಮೇಲಾಕ್ತಿವಿ. ಅದು ನಾವು ಇವತ್ತು ನೆಟ್ಟದ್ದು ಬಾಳೆ 4-5 ವರ್ಷ ತನಕ ಚೆನ್ನಾಗಿರ್ತದೆ. 4-5 ಬೆಳೆ ತಗೋತೀವಿ. ಆ ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಹೇಗೋ ಗುಂಡಿ ತೆಗೆಯೋದು, ಸುಮ್ಮನೆ ಯಾವ್ದೋ ಮಣ್ಣು ಹಾಕೋದು, ಅವ್ರು ಒಂದ್ ಬೆಳೆ ತಪ್ಪಿರಿ ಎರಡು ಬೆಳೆಗೆ ಇಲ್ಲ ಅಂತಾರೆ ಬೆಳೆ. ನಾನು ಕೆಲವ್ರ ಹತ್ರ ವಾದ ಮಾಡ್ತೀನಿ, ಯಾಕೆ ಆಗೋದಿಲ್ಲ, ನೀವ್ ಮಾಡೋ ವಿಧಿ ವಿಧಾನ ಇಲ್ಲ, ನೀವೆಲ್ಲ ಏನ್ ಸಿಕ್ತು ಎಲ್ಲಾನು ಬೆಂಕಿಗೆ ಹಾಕಿ ಸುಡ್ತೀರಿ, ಇದೆಲ್ಲ ಮಾಡಬೇಡಿ ಅಂತ ಹೇಳಿದ್ರೆ ಕೆಲವರು ಒಪ್ಪೋದಿಲ್ಲ, ನಮ್ಗೆ ಇದು ಮಾಡಕ್ಕೆ ಆಗೋದಿಲ್ಲ ಅಂತ. ನೀವ್ ಎಷ್ಟು ಮಾಡಿ ಏನ್ ಪ್ರಯೋಜನ, 10 ಎಕರೆ ಬೆಳೆದ್ರು ಒಂದೇ, ನೀವು ಕೆಲವರು 1 ಎಕರೆ ಮಾಡೋ ಅಷ್ಟೇ ತೆಗೆಯಕ್ ಹಾಕಿಲ್ಲ. ಈಗ ಯಾವ ಕಾರಣಕ್ಕೂ ನಾವು ಬೆಂಕಿ ಇಟ್ಟಬಾರ್ದು, ಮುಳ್ಳೊಂದು ಬಿಟ್ಟು ಅದು ಅಡಿಲಿ ಜೀವಾಣುಗಳು ಎರಡುಗಳು ಸತ್ತು ಹೋಯ್ತವೆ, ಆ ಭೂಮಿಲಿ ಏನು ಆರಾಮಿಸ ಬರಕ್ಕಿಲ್ಲ, ಅದು ಲದ್ದಿ ಸಾಮಾನ, ಅದು ಬೋರ್ಡ್, ಈ ಮಣ್ಣೆಲ್ಲ ಜೀವ ಸತ್ವ ಕಳ್ಕೊಂಡು ಮಣ್ಣೆಲ್ಲ ಸತ್ತಿ ಹೋಗ್ತದೆ ಅಂತ ಕೆಲವರಿಗೆ ಹೇಳ್ತೀನಿ. ಹೇಳಿದ್ರೆ ಕೆಲವರು ಗಮನಕ್ಕೆ ತಕೊಳ್ಳಕ್ಕಿಲ್ಲ. ಅಂದ್ರೆ ಕೃಷಿಯಲ್ಲಿ ಸಿಗುವಂತ ತ್ಯಾಜ್ಯಗಳನ್ನ ಅಲ್ಲೇ ನಾವು ಪರಿವರ್ತನೆ ಮಾಡಿ ಸಾವಯವ ಗೊಬ್ಬರ ಮಾಡಿಕೊಳ್ಬೇಕು ಅಂತ ಹೇಳಿ. ಹೌದು, ಮಾಡಬೇಕು. ಅದು ಮಾಡಕ್ ಆಗದಿದ್ರೂ ನಾವು ಪದೇ ಪದೇ ಏನ್ ನೆಡ್ತೀವಿ, ಒಂದು ಬಾಳೆ ಸಸಿಯೋ ತೆಂಗಿನ ಸಸಿಯೋ ಒಂದ್ ಅಡಕೆ ಒಗ್ಗುಯ್ಯೋದೋ, ಅದಕ್ಕೆ ನೆಡುವಾಗ್ಲೂ ನಾವು ಒಂದ್ ಕಡೆ ಇಟ್ಬಿಟ್ರೆ ಜಾಗಕ್ಕೆ ಅದು ನಿಧಾನವಾಗಿ ನಮ್ ಬೇಕಾದಾಗ ಅಗತ್ಯ ಬಿದ್ದಾಗ ಅದನ್ನ ಜೊತೆಲಿ ನಾವು ಉಪಯೋಗಿಸಿದ್ರೆ ಬಹಳ ಒಳ್ಳೇದು. ಅಂದ್ರೆ ಈ ರೀತಿ ಮಾಡಿದ್ರೆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎರೆಹುಳುಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರ. ಎರೆಹುಳುಗಳು ಕೃಷಿ ಭೂಮಿಯಲ್ಲಿ ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಕೃಷಿ ಭೂಮಿಯಲ್ಲಿ ಇರೋದ್ರಿಂದ ಅವು ಚೆನ್ನಾಗಿ ಭೂಮಿ ಅಡಿಲಿ ಮೇಲೆ ಎಲ್ಲ ಉಳ್ತವೆ, ಚೆನ್ನಾಗಿ 8 ಗಂಟಲು ಅಳಕ್ ಹೋಗ್ತಾವು, ಭೂಮಿಗೆ ಚೆನ್ನಾಗಿ ಪಶಿ ಕೊಡ್ತದೆ, ಗಟ್ಟಿಯಾಗಿರೋ ಭೂಮಿ ಮೃದು ಬರ್ತದೆ, ಮೃದು ಬಂದಾಗ ನೀರೆಲ್ಲ ಚೆನ್ನಾಗಿ ಹಿಂಗ್ತದೆ, ಅಡಿಲಿ ಅವಕ್ಕೆ ಏನು ಸಾರಾಂಶ ಬೇಕು ಎಲ್ಲ ಹೀರ್ಕೊತವೆ ಮರಗಳು, ಬೇರುಗಳೆಲ್ಲ ಎರೆಹುಳ ಉತ್ಪತ್ತಿ ಆದ್ರಿಂದ. ಆ ಕಾರಣಕ್ಕೆ ನೀವು ಏನಾದ್ರೂ ಸುಡಬಾರದು, ಯಾವುದೇ ಕಾರಣಕ್ಕೂ ಜಾಗ ಇಲ್ದೋದ್ರೆ ಒಂದ್ ಕಡೆ ಹಾಕಿದ್ರೆ ನಮ್ಗೆ ಅಗತ್ಯ ಇದ್ದಾಗ JCP ಲೋ ಗುದ್ಲಿಲೋ ಆದಷ್ಟು ಯಾವ್ದು ಅನ್ನಿಸ್ತದೆ ಆ ರೀತಿಯಲ್ಲಿ ಇಕ್ಕಲು ತೆಗೆದು ಗುಂಡಿ ತೆಗೆದು ಅದ್ರ ಜೊತೆಗೆ ಬಾಳೆಗಿಡ ನೆಡದಾಗ್ಲಿ ತೆಂಗಿನ ಗಿಡ ನೆಡದಾಗ್ಲಿ ಒಂದು ತಳ್ಳು ಒಗ್ಗುಯ್ಯದಾಗ್ಲಿ ಇಕ್ಕಲು ನಾವು ತೆಗೆದುಬಿಟ್ಟು ಅದ್ರ ಜೊತೆಗೆ ನಾವು ತುಂಡು ಮಾಡಿ ಆದ್ರೂ ಹಾಕ್ಬೋದು, ಹಾಗೆ ಆದ್ರೂ ಅದಕ್ಕೆ ಹಾಕಿದ್ರೆ ಭೂಮಿ ಚೆನ್ನಾಗಿ ಪಶಿಯಾಗಿರ್ತದೆ, ಅದು ಗಿಡನು ಚೆನ್ನಾಗಿ ಫಲವತ್ತತೆ ಆಗ್ತದೆ. ಇನ್ನು 2 ವರ್ಷ ಬೇಕು ಕೀಳು ಅದಕ್ಕಿತ್ತು ಬೇರೆ ಕಡೆ ನಾಟಿ ಮಾಡ್ಬೇಕಾದ್ರೆ ಅಷ್ಟೊತ್ತಕ್ಕೆ ಚೆನ್ನಾಗಿ ಪ್ರಜ್ವಲ ಆಗುತ್ತದೆ, ಪ್ರಬಲ ಆಗ್ತದೆ ಅಡಿಕೆಯಲ್ಲಿ ಬಾಳೆಯಲ್ಲಿ. ತೆಂಗಿನ ಸಸಿಗಳನ್ನ ನೀವು ಆರೈತ್ರ ನೀವು? ಹೌದು, ಮೊದಲು ಆಗ್ತಿತ್ತಿಲ್ಲ, ನಮಗೆ ಎಷ್ಟು ಬೇಕಷ್ಟು. ಇವಾಗ ಕೆಲ ಸಂಬಂಧ ಅವ್ರಿಗೆ ಅವ್ರಿಗೆ ಎಂತ ಏನಾಗ್ತಿವಿ, ನಾವೇನು ಮಾರಾಟ ಉದ್ದೇಶದ ಪೂರ್ವಕ್ಕೆ ಹಾಕೋದಿಲ್ಲ, ಏನೋ ತೆಕೊಂಡ್ರೆ ಬೇಕಾದ್ರೆ ಪರಿಚಯದವ್ರಿಗೆ ಕಿತ್ಕೊಂಡ್ರೆ ಕಿತ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಗೆ ಯಾರ ಬೇಕಾಯ್ತವೆ ಅಥವಾ ನೆಂಟರ ಸಂಬಂಧ ಅವ್ರಿಗೆ ಯಾರ ಬೇಕಾಯ್ತವೆ ಅಂದ್ಬಿಟ್ಟು ನಾವು ಆ ದೃಷ್ಟಿಯಿಂದ ಆಗ್ತಾ ಇದ್ದೀವಿ. ಈಗ ಒಳ್ಳೆಯ ಒಂದು ತೆಂಗಿನ ಸಸಿಗಳು ಬರಬೇಕಂತಂದ್ರೆ ಒಳ್ಳೆಯ ಒಂದು ಬೀಜದ ಕಾಯಿ ಚೆನ್ನಾಗಿರ್ಬೇಕಲ್ವಾ? ಹೌದು, ಅದು ಆಯ್ಕೆ ಇರಬೇಕು, ಭೂಮಿನೂ ಆಯ್ಕೆ ಇರಬೇಕು, ಎಲ್ಲ ಪ್ರತಿಯೊಂದನ್ನು ಅವಲಂಬಿಸಿ. ಕಾಯಿ ಹೆಂಗ ಆಯ್ಕೆ ಮಾಡಿಕೊಳ್ತೀರಾ ನೀವು? ಆ ಒಂದು 40 ವರ್ಷದ್ದು ಮರ, 40 ವರ್ಷದಿಂದ 60 ವರ್ಷ ಆಗಬೇಕು, ಜಾಸ್ತಿ ವಯಸ್ಸಾದ್ರೂ ಸರಿಯಾಗೋದಿಲ್ಲ, ಜಾಸ್ತಿ ಅತಿ ಕಮ್ಮಿ ವಯಸ್ಸಾದ್ರೂ ಸರಿಯಾಗಿಲ್ಲ. ಮತ್ತೆ ಮರನು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಮರನು. ಅಂತ ಮರದವು ನಾವು ನಳ್ಳಿಲ್ಲಿ ಗುದ್ದುಮಟ್ಟೆ ಮೇಲೆ ಇರ್ತಾವಲ್ಲ ಆಗೋನ ಕೀಳೋದು ನಾವು, ಮಟ್ಟೆ ಮೇಲೆ ಯಾವ ಕೂತಿರ್ತವೆ ಕಾಯಿ, ಅಂತವ್ರದ್ದು ಕಿತ್ತಿ ನಾವು ತಳ್ಳಾಕ್ ಚೆನ್ನಾಗಿ ಒರಿಜಿನಲ್ ಆಗಿ ಅವು ಚೆನ್ನಾಗಿರ್ತವೆ. ಈಗ ಸಸಿ ಮಾಡ್ಬೇಕಂತಂದ್ರೆ ಒಳ್ಳೆಯ ಗುಣಮಟ್ಟದ ಒಂದು ಹಳೆ ಕಾಲದ ಮರದಲ್ಲಿ ಕಾಯಿಯನ್ನ ಕಟಾವು ಮಾಡಿಕೊಂಡು ಅಂದ್ರೆ ಭೂಮಿಯಲ್ಲಿ ಯಾವ ರೀತಿ ಆಯ್ಕೆ ಅವನ್ನ ಮೊಳಕೆ ಬರಸ್ತೀರ? ಕೆಲವೊಮ್ಮೆ ತಕ್ಷಣ ಹಾಕ್ಬಿಡ್ತೇನೆ, ಕೆಲವೊಮ್ಮೆ ನೀರು ಏನಾರ ಒಂದು ವೇಳೆ ಏನಾರ ಜಾಸ್ತಿ ಏನಾರ ಇದ್ರೆ ಒಂದ ಕಾಲದಲ್ಲಿ ಒಂದು 10 ದಿನ ಒಂದು 15 ದಿನ ಇಟ್ಬಿಟ್ಟು ಸ್ವಲ್ಪ ನೀರು ಕಡಿಮೆ ಆಗ್ಬೇಕು, ಆವಾಗ ಉಗಿತೀವಿ. ಭೂಮಿಯಲ್ಲಿ ಉಗಿಬೇಕಂತಂದ್ರೆ ಇಂಥ ಕಾಲ ಅಂತ ಬೇಕಾಗತ್ತಲ್ವಾ? ಕಾಲ ಅಂತ ಬೇಕು. ಅವು ಮಳೆಗಾಲದಲ್ಲಿ ಪ್ರಾರಂಭದ ಗುಡಿಲು ಸಿಡಿಲಿಗೆ ಮೊಳಕೆ ಬರ್ತಾವ ಅಂತ ಹೇಳ್ತಾರೆ ಅಲ್ವಾ? ಹೌದು, ಅದು ಬರ್ತದೆ. ಮತ್ತೆ ನಾವು ಜಾಸ್ತಿ ಉಯ್ಯೋದು ಅಂದ್ರೆ ಡಿಸೆಂಬರ್ನಲ್ಲಿ ಹಾಕ್ತಿವಿ, ಇನ್ನು ಅದು ಬಿಟ್ಟರೆ ಸ್ವಲ್ಪ ಸ್ವಲ್ಪ ಹಾಕೋದು ಮುಂಗಾರಿನಲ್ಲಿ ಹಾಕ್ತಿವಿ. ಅಂದ್ರೆ ಮುಂಗಾರಿನಲ್ಲಿ ನಾವು ಎಲ್ಲಾನು ಪ್ರತಿಯೊಂದು ಅವಲಂಬಿಸಿರ್ಬೇಕು, ನೀರು ಕಮ್ಮಿ ಇರಬೇಕು ತಣ್ಣಲ್ಲಿ, ಮತ್ತೆ ಜಾಗ ತೇವಾಂಶ ಜಾಗ ಇರಬಾರ್ದು, ಇದನ್ನೆಲ್ಲ ಇರಬೇಕು. ಅತಿ ತೇವಾಂಶ ಜಾಗ ಆದ್ರೆ ಕಾಯಿನಲ್ಲಿ ನೀರು ಜಾಸ್ತಿ ಇದ್ರೆ ಕೊಳ್ತಿ ಹೋಗ್ತವೆ, ಇಟ್ಟದಿಲ್ಲ ಅಂತ ಜಾಗನು ಆಯ್ಕೆ ಮಾಡಬೇಕು. ಹಾಗೆ ಪ್ರತಿಯೊಂದು ನಮ್ಮ ಅವಲಂಬಿಸಿರ್ತದೆ. ನೀರು ನಿಂತ್ಕೋಬಾರ್ದು ಮಳೆಗಾಲದಲ್ಲಿ ಹಾಕೋಕೆ. ಈಗ ನೀರು ನಿಂತರೆ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಗಿಡದಲ್ಲಿ? ನೀರು ನಿಂತರೆ ತಳ್ಳು ಕೊಳ್ತಾ ಬಿಡ್ತವೆ, ಚೆನ್ನಾಗಿ ಉರುಜಿಬಲ್ ಆಗೋದಿಲ್ಲ, ಈಗ ಆಗ್ಬಿಡ್ತದೆ. ಅದೀಗ ಈ ತರ ನೀವು ತೆಂಗಿನ ಸಸಿ ಸಾಕ್ತಿರಲ್ಲ, ಈಗ ಮಾರಾಟ ಮಾಡ್ಬೇಕಂತಂದ್ರೆ ಎಷ್ಟು ರೂಪಾಯಿ ಒಂದು ಕೊಡ್ತೀರಾ? ಆವಾಗ ರೇಟ್ ಇತ್ತು 250, 300, 200 ತರವರಿ. ಗಿಡದ ಮೇಲೆ ವ್ಯತ್ಯಾಸ, ಗಿಡ ಹೇಗೆ ಹೇಗೆ ಇರ್ತದೆ ಅದ್ರ ಮೇಲೆ ಅವಲಂಬಿಸಿರ್ತದೆ, ಗಿಡ ಜಾತಿ ಇದನ್ನ ಅವಲಂಬಿಸುತ್ತದೆ. ಈಗ ನೀವು ಹೆಚ್ಚಾಗಿ ಜವಾರಿ ಸಾಕ್ತಿರೋ ಅಥವಾ ಹೈಬ್ರಿಡ್ ಸಾಕ್ತಿರೋ? ಇಲ್ಲ, ನಾವು ನಾಟಿ ನಾಟಿನೇ. ಹೈಬ್ರಿಡ್ ಆದ್ರೆ ಬೇಗ ಬರುತ್ತಲ್ಲ? ಅದು ಕೆಲವರಿಗೆ ಒಪ್ಪಂದ ಆಗೋದಿಲ್ಲ, ಅವೆಲ್ಲ ಜಾಸ್ತಿ ಬಾಳಿಕೆ ಬರೋಕ್ಕಿಲ್ಲ, ಮರ ಅದೆಲ್ಲ ಅಷ್ಟು ಶ್ರೇಷ್ಠ ಅಲ್ಲ ಅಂತ ಆ ಕಡೆ ಅಷ್ಟು ಗಮನಕ್ಕೆ ತಕೊಳ್ಳಕ್ಕಿಲ್ಲ. ನಾವು ಇರೋ ನಾಟಿ ನಾಟಿ ರುಚಿನೂ ಕಾಯಿನೂ ರುಚಿ ಬರ್ತದೆ, ಎಳ್ನೂ ರುಚಿ ಬರ್ತದೆ. ಈಗ ನಾಟಿ ಕಾಯಿಗಳು ಅಷ್ಟು ಗಾತ್ರ ಬರಲ್ಲ ಅಂತ ಹೇಳ್ತಾರೆ, ಹೈಬ್ರಿಡ್ ಆದ್ರೆ ದೊಡ್ಡ ಕಾಯಿ ಬರ್ತಾವ ಅಂತ ಹೇಳ್ತಾರೆ. ದೊಡ್ಡ ಕಾಯಿ ಅಷ್ಟು ಯಾವ್ದು ರುಚಿ ಬರೋದಿಲ್ಲ. ಈಗ ನಿಮ್ಮ ಜಿಲ್ಲೆಯಲ್ಲಿ ಏನಾದ್ರೂ ಈಗ ಮಂಡ್ಯ ಸೈಡು ಈಗ ಎಳ್ನೀರಿಗಾಗಿ ಬೆಳೀತಾ ಇದಾರಲ್ವಾ, ಆ ತಳಿ ಏನಾದ್ರೂ ಇದ? ಇಲ್ಲ, ಆ ತಳಿ ನಾವು ಅದ್ರ ಕಡೆ ನಾವು ಗಮನ ಕೊಟ್ಟಿಲ್ಲ. ಆದ್ರೆ ಕೆಲವರು ಕೊಟ್ಟಿದ್ದಾರೆ ಗಮನವ, ಆದ್ರೆ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ. ಅದು ಬರೀ ಎಳ್ನೀರಿಗೆ ಮಾತ್ರ ಅಂತ ಹೇಳ್ತಾರೆ, ಏನ್ ಫೇಮಸ್ ಅಲ್ಲ ಅದು ನನ್ನ ಅನುಭವದಲ್ಲಿ. ಅಲ್ಲ, ನೀವು ಅಷ್ಟಿಷ್ಟು ಬೆಳೆಬಹುದಾಯ್ತಲ್ಲ, ಈಗ ಬೇಸಿಗೆಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಎಳ್ನೀರಿಗೆ. ಬೋದಾಯ್ತು, ಅದು ಒಮ್ಮೆಮ್ಮೆ ರೇಟ್ ಏರ್ತದೆ, ಒಮ್ಮೆ ಬೀಳ್ತದೆ, ಮತ್ತೆ ವ್ಯಾಪಾರದವರಿವೆ ಸರಿಯಾಗಿ ಬರೋದಿಲ್ಲ, ಈಗೆಲ್ಲ ಸಮಸ್ಯೆ. ನಾವು ಕಪ್ರಿ ಆಗ್ತಿದ್ದು, ಕಪ್ರಿ ನಮ್ಗೆ ಒಳ್ಳೆ ಬತ್ತು ಮಾಲು, ಆದ್ರೆ ಆ ಟೈಮ್ನಲ್ಲಿ ಕೊರೋನಾ ಟೈಮ್ನಲ್ಲಿ ನಮ್ಗೆಲ್ಲ ಬಹಳ ತೊಂದರೆ ಕೊಡ್ತು, ಬಹಳ ಲಾಸ್ ಆಗ್ಬಿಟ್ಟು. ನಾವು ಸ್ವಲ್ಪ ನಮ್ಮ ಮರದನ್ನು ಹಾಕಿ ಸ್ವಲ್ಪ ಕೊಂಡ್ಕೊಂಡಿದ್ದು. ನಾವೇನ್ ತಿಳಿದೋ ರೇಟ್ ಇರ್ತದೆ, ಯಾವ ಕಾರಣಕ್ಕೂ ತಪ್ಪಾಗದಿಲ್ಲ ಅಂದ್ಬಿಟ್ಟು ನಮ್ಗೆ ಒಂದು ಚಪ್ಪಲ ಒಂದು ಆಶೆಯಿಂದ ಹಾಕಿದ್ದು. ಈಗ ಒಳ್ಳೆ ರೇಟ್ ಇದೆಯಲ್ಲ ತೆಂಗು? ಇವಾಗ ಇದೆ ಕಪ್ರಿ ತೆಂಗು, ಇವಾಗ ರೇಟ್ ಇದೆ. ಇಷ್ಟು ದಿನ ಆಯ್ತಿಲ್ಲ, ಕೊರೋನಾ ಟೈಮ್ ಇತ್ತಿಲ್ಲ. ನಾವು 3 ಸತಿ ನೊಂದು ಬಿಟ್ಟು ಕಪ್ರಿ ಹಾಕಿ ಸ್ವಲ್ಪ ಕೊಂಡ್ಕೊಂಡಿದ್ದು, ಬಹಳ ಲಾಸ್ ಆಗ್ಬಿಡ್ತು. ನಿಮ್ಮ ಜಮೀನು ಯಾವ ಮಣ್ಣಿಂದ ಕೂಡಿದೆ? ನಾವು ಕೆರೆ ಮಣ್ಣು ನೋಡ್ತಿದ್ವಿ ಇಂದು, ಅದು ಬಹಳ ಭೂಮಿ ಚೆನ್ನಾಗಿದೆ ಕೆರೆ ಮಣ್ಣು. ಇವಾಗ ಅಂತ ಮಣ್ಣು ಎಲ್ಲ ಬೋರ್ ಬಂದು ಎಲ್ಲ ಫ್ಯಾಕ್ಟ್ರಿ ಕಬ್ಬನ್ ಫ್ಯಾಕ್ಟ್ರಿ ಆಗ್ಬಿಟ್ಟು ಎಲ್ಲ ಮಟ್ಟೆ ಹೊಡೆದ್ಬಿಟ್ಟು ಇವತ್ತು ಅಂತ ಮಣ್ಣು ಕೆರೆ ಇಲ್ಲ, ಅಲ್ಲಿ ಎಲ್ಲಿಯಾದ್ರೂ ಒಂದು ಮಂಕ್ರಿ ಮಣ್ಣು ಸಿಗೋದಿಲ್ಲ. ಆಗ ನಾವು ಮಣ್ಣು ನೋಡಿದ್ರೆ ಮಣ್ಣು ಎಲ್ಲ ಫಲವತ್ತಾದ ಬೆರಕೆ ಮಣ್ಣು, ಕಪ್ಪು ಮಣ್ಣು, ಕಪ್ಪಲ್ಲ ಎಲ್ಲ ಮಿಕ್ಸ್ ಬೆರಕೆಯಾದ ಮಣ್ಣು, ಎಲ್ಲ ಚೆನ್ನಾಗಿ ಫಲವತ್ತ ಅಂತ ಅದು ಗೊಬ್ಬರ ಸಾಮಾನದ ಮಣ್ಣು. ಇವತ್ತು ಅಂತದ್ ಒಂದು ಮಂಕ್ರಿ ಮಣ್ಣು ಸಿಗೋದಿಲ್ಲ ಯಾವ ಕೆರೆಯಲ್ಲಿವೆ ಅಂತ ಮಣ್ಣು. ಈಗ ನಿಮ್ ಕಡೆ ಎಲ್ಲ ನೀರಿನ ಮೂಲ ಅಂತಂದ್ರೆ ಏನು, ಕೊಳವೆ ಬಾವಿ ಹಾಕ್ಸಿದ್ರು ಅಥವಾ ಏನಾದ್ರೂ ಕೆರೆ ನೀರಿನ ಮೂಲ ಇದೆಯಾ? ಬೋರ್ವೆಲ್, ಬೋರ್ವೆಲ್, ಬೋರ್ವೆಲ್, ಚಾನಲ್ ಅಷ್ಟೇನಿಲ್ಲ, ಏನೋ ಸಾಧಾರಣ ಚಾನಲ್. ಅದೇ ಚಾನಲ್ ನೀರನ್ನ ಹಚ್ಚಿಕೊಂಡು ನಾವೇನು ಮಾಡಕ್ ಹಾಕಿಲ್ಲ ಟೆನ್ನಲ್ಲಿ ಬೋರ್ವೆಲೆಯ. ಈಗ ಬೋರ್ವೆಲ್ ಅಂದ್ರೆ ಈಗ ಒಂದು ಸ್ವಲ್ಪ ಈಗೇನೋ ಸ್ವಲ್ಪ ಒಳ್ಳೇದ್ ಮಾಡಿದ್ದಾರೆ, ಸ್ವಲ್ಪ ಯಾರು ಕೆರೆಯ ಉಳಿಸಿದೆ ಸ್ವಲ್ಪ ಮಾಡಿದ್ದಾರೆ. ಇನ್ನ ನಮ್ ಕೆರೆ ಒಂದು 4-5 ವರ್ಷ ನನ್ನ ಅನುಭವದಲ್ಲಿ ಎಟ್ಟೆ ಬರೋದಿಲ್ಲ ಅನ್ನೋ ಭಾವನೆ ಇದೆ. ಇಷ್ಟು ದಿನ ಹಾಗೆ ಇದ್ರೆ ನಮ್ಮ ಗ್ರಾಮದ ಒಂದು 150-200 ಮನೆಗಳದ್ದು ಅಡಕೆ ತೋಟ ಇತ್ತು, ಅವೆಲ್ಲ ಬದಿಕೊಳ್ಳವು. ಅವಾಗ ಕೆರೆ ಎಲ್ಲ ಉಣೋಗಿತ್ತು, ಕೆರೆ ಕಟ್ಟನಿಲ್ಲ, ಎಲ್ಲ ಬೇಸಿಗೆಯಲ್ಲಿ ನೀರು ಅಗತ್ಯ ಇತ್ತು, ಅವಾಗ ನೀರು ಬಿಡ್ನಿಲ್ಲ. ಈಗ ಎಲ್ಲರೂ ಹೊಂಟೋದು, ಈಗ ಹೊಂಟೋದ್ರೆ ಈ ವರ್ಷ ಮಾತ್ರ ನಮ್ ಕೆರೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ನೀರು ಬಂದಿದೆ, ಮಳೆ ನೀರ? ಹೌದು, ಮಳೆ ನೀರಯ್ಯ. ಇನ್ನ ಒಂದು 4-5 ವರ್ಷ ನನ್ನ ಅನುಭವದಲ್ಲಿ ಕೆರೆ ಮಣ್ಣು ಎಲ್ಲಿ ಗಂಟ ಬರೋದಿಲ್ಲ, ಮ್ಯಾದಾರದಿಂದ ಕೆರೆ ಮಣ್ಣು ಮುಚ್ಚೋದಿಲ್ಲ, ಅಲ್ಲಿ ತನಕ ಒಂದು 4-5 ವರ್ಷ ಕೆರೆ ಚೆನ್ನಾಗಿರ್ತದೆ ಅನ್ನೋ ನನ್ನ ಭಾವನೆ ಇದೆ. ಈಗ ಕೆರೆ ತುಂಬಂದ್ರೆ ನೀರಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ಯಾವ ಬೋರ್ವೆ ನಿಂತೋಗೋದಿಲ್ಲ, ಇಷ್ಟು ದಿನ ಬೋರೆಲ್ಲ ನಿಂತೋಗ್ತಿಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಎಲ್ಲ ಬೋರೆಲ್ಲ ನಿಂತೋಗ್ಬಿಟ್ಟು ಒಂದು 5-6 ಕೆರೆವೆ ನಮ್ಮ ಸಮೀಪದಲ್ಲಿ, ಎಡ ಬಲ ಹಿಂದೆ ಮುಂದೆ. ಆ 5-6 ಕೆರೆಗಳು ನೀರಿತ್ತಿಲ್ಲ, ಆ ನೀರಿಲ್ದೋ ಕಾರಣ ಸುಮಾರು ಜನ ನೊಂದು ಬಿಟ್ರು, ಬಹಳ ಸುಮಾರು ಲಾಸ್ ಆಗ್ಬಿಡ್ತು. ಈಗ ನಿಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ಕಬ್ಬು ಜಾಸ್ತಿ ಬೆಳೀತಾರೆ, ಈಗ ಈ ಶುಂಠಿ ಎಲ್ಲ ಬೆಳೀತಾರಲ್ವಾ, ನೀವು ಪ್ರಯತ್ನ ಮಾಡಲಿಲ್ಲ ಬೆಳೆಯಕ್ಕೆ? ಇಲ್ಲ, ನಾವು ಶುಂಠಿ ಎಲ್ಲ ಪ್ರಯತ್ನ ಮಾಡಲಿಲ್ಲ. ನಾವು ಇರೋ ಬೇರೆ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ರೆ ಕಾಪಾಡಿದ್ರೆ ಅದು ಆಗ್ತದೆ. ಸುಮ್ಮನೆ ನಾವು ಎಲ್ಲ ಅವರು ಅದು ಬೆಳೀತಾರೆ ಇದು ಬೆಳೀತಾರೆ ಅಂತ ಅದನ್ನು ಬೆಳೆಯಂಗಿಲ್ಲ, ಇದನ್ನು ಬೆಳೆಯಂಗಿಲ್ಲ, ಹೀಗಾಗ್ತದೆ. ಎಲ್ಲ ಬೆಳೀತಾರೆ ಎಲ್ಲ ಮಾಡ್ತಾರೆ ಅಂತ ನಾವು ಅವ್ರಾಗೆ ಮಾಡಬೇಕು ಅಂದ್ರೆ ಕೈ ಸುಟ್ಕೋಬೇಕಾಯ್ತದೆ. ಹಾಗೆ ನಾವು ಏನ್ ಬೆಳಿತೀವೋ ಅದನ್ನೇ ಚೆನ್ನಾಗಿ ಮಾಡಿದ್ರೆ ಏನ್ ತಪ್ಪೇನು ಆಗೋದಿಲ್ಲ. ಈಗ ಜೀವಾಮೃತ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಯಾವ ಯಾವ ಬೆಳೆಗೆ ಕೊಡ್ತಾ ಇದ್ರ ಜೀವಾಮೃತವನ್ನು? ನಾವು ಅಡಿಕೆಗೆ ಕೊಡ್ತೀವಿ, ಬಾಳೆಗೆ ಕೊಡ್ತೀವಿ, ತೆಂಗಿಗೆ ಕೊಡ್ತೀವಿ, ಮತ್ತೆ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಅಂದ್ರೆ ಏನ್ ಮಾಡ್ತೀರಿ? ನಾವು ಸೋಗೆಲ್ಲವಲ್ಲ, ಸೋಗೆಲ್ಲ ಅದ್ರ ಮ್ಯಾಕ್ ಮುಚ್ಚಿಬಿಡ್ತೀವಿ. ಏನದ ಸೋಗೆ ಅಂದ್ರೆ? ಸೋಗು, ತೆಂಗಿನ ಗರಿ, ಅಡಿಕೆ ಗರಿ, ಅದನ್ನ ಬೆಳೆ ಮುಚ್ಚಿಬಿಡ್ತೀವಿ ಒಂದ್ ಬೆಳಿಗ್ಗೆ ಟೈಮ್ ಬಿಟ್ರೆ. ಸಾಯಂಕಾಲ ಟೈಮ್ ಬಿಟ್ರೆ ಅಷ್ಟೇನು ಮುಚ್ಚೋದ ಅಗತ್ಯ ಏನಿಲ್ಲ, ಆದ್ರೂ ಮುಚ್ಚಿವಿ ಸೌಲಭ್ಯ ತರಗಿದ್ರೆ ಮುಚ್ತೀವಿ. ಈಗ ಆತರ ಮುಚ್ಚದಂತಂದ್ರೆ ಬುಡಕ್ ಮುಚ್ಚಿತ್ರ? ಇಲ್ಲ, ನಾವು ಎಲ್ಲಿ ಜೀವಾಮೃತ ಊದಿರ್ತೀವಿ ಅಲ್ಲಿ ಮಾತ್ರ ಮುಚ್ತೀವಿ, ಬೇರೆ ಕಡೆ ಎಲ್ಲ ಮುಚ್ಚ. ಈಗ ಜೀವಾಮೃತ ಎಲ್ಲಂದ್ರೆ ಅಲ್ಲೇ ಕೊಡ್ತಾರೆ ನೀವು? ಕೊಡ್ಬೇಕಂತ ಇಲ್ಲ ಇಲ್ಲ, ಬುಡಕಿ ಏನು ಕೊಡ್ಬೇಕಾಗಿಲ್ಲ. ಅದು ಇಲ್ಲಿ ಬಿಟ್ಟರೆ 8 ಅಡಿ ಗಂಟಲು ಹೇಳ್ಕೊತದೆ, ಅಷ್ಟು ಪವರ್ ಇದೆ. ಏನು ಅಲ್ಲೇ ಕೊಡಬೇಕು ಅಂತ ಏನಿಲ್ಲ. ಎಷ್ಟು ವರ್ಷ ಆಯ್ತು ನೀವು ತೆಂಗು ಮತ್ತು ಅಡಿಕೆ ಹಾಕಿ? ತೆಂಗು ಒಂದು 60 ವರ್ಷ ಆಗ್ತದೆ, ನಮ್ಮ ತಂದೆಯರು ಹಾಕಿದ್ದು. ಈಗ ನಾವೆಲ್ಲ ಸ್ವಲ್ಪ ಹಾಕಿದ್ದೀವಿ, ಒಂದು 10-15 ಗಿಡವ. ಅಡಿಕೆ ನೀವೇ ನಮ್ಮ ತಂದೆಯವರು ಮಾಡಿದ್ದೆ, ಅವ್ರ ಕಾಲದಲ್ಲಿದೆಯಾ. ಈಗ ಸಾಕಷ್ಟು ರೈತರು ಏನಪ್ಪಾ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಇಳುವರಿನೇ ಬರಲ್ಲ ಅಂತ ಹೇಳ್ತಾರೆ. ಅಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳಿದ್ರೆ? ನಾವು ಹೇಳ್ತೀವಿ ಸುಮಾರು ಅದನ್ನ ಸ್ವಲ್ಪ ಹಾಕಿ, ಒಂದು ಕಾಲು ಭಾಗ ಹಾಕಿ, ಈ ಸಗಣಿ ಹೊರಗಡೆ ಮಣ್ಣು ಪ್ಲಾಸ್ಟಿಕ್ ಕಬ್ಬಿಣ ಎರಡು ಬಿಟ್ಟು ನೀವು ಬೆಂಕಿ ಇಟ್ಬಿಡಿ, ಜಾಗ ಇದೆಲ್ವಾ, ಜಾಗ ಏನು ವೇಸ್ಟ್ ಆಗೋದಿಲ್ಲ, ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಒಂದಕ್ಕೆ ಹಾಕಿ ಅದು ನಿಧಾನಕ್ಕೆ ಕರಗಲಿ. ನಿಧಾನಕ್ಕೆ ಕರ್ಕೊಂಡು ನೀವು ಮಳೆ ನೀರು ಕೊಚ್ಚಿ ಹೋಗ್ತದೆ ಅಂದ್ರೆ ಬದಾಕಿ ದಿಂಡು ಅದಕ್ಕಿದ್ದಕ್ಕೆ ಕೆಳಗ ಅಲ್ಲಿ ಬೇರೆ ಎಲ್ಲಿಯಾದ್ರೂ ಹೋಗ್ದಂಗೆ ತಡೆಗಟ್ಟಿ ಒಂದು ಬದು ಹಾಕಿದ್ರೆ ಅದು ತಡೆಗಟ್ಟದೆ, ತಡೆಗಟ್ಟಾಗ ಭೂಮಿ ಚೆನ್ನಾಯ್ತದೆ. ಇವ್ರು ಏನ್ ಮಾಡ್ತಾರೆ ಕೆಲವರು, ಏನ್ ನನಗೂ ನೋಡಿ ನೋಡಿ ಬೇಸರ ಆಗ್ತದೆ. ನಾನು ಎಲ್ಲಾರ್ಗು ಹೇಳ್ತೀನಿ, ಈಗ ಮಾಡ್ಬೇಡಿ ಮಾಡ್ಬೇಡಿ, ಭೂಮಿಲಿ ಎರಡು ಎಲ್ಲ ಹೋಗ್ತವೆ, ಜೀವಕೋಶಗಳು ಜೀವಾಣುಗಳೆಲ್ಲ ಹೋಗ್ತವೆ, ಇದು ನಿಮ್ಗೇನು ತೊಂದರೆ ಕೊಡಕ್ಕಿಲ್ಲ, ಇದೇ ಶ್ರೇಷ್ಠವಾದ ಶುದ್ಧವಾದ ಗೊಬ್ಬರ ಇದೆಯಾ. ಅಂಗಡಿ ಗೊಬ್ಬರ ತಾತ್ಕಾಲಿಕ ಮಾತ್ರ, ನೋಡಕ್ಕೆ ಮಾತ್ರ ಆಕರ್ಷಣೆ ತೋರ್ತದೆ, ಅದರಿಂದ ನಿಮ್ಗೂ ತೊಂದರೆ, ಗ್ರಾಹಕರು ಉಪಯೋಗಿಸ್ತಾರಲ್ಲ ಅವ್ರಿಗೂ ತೊಂದರೆ, ಇದರಿಂದ ಏನು ಲಾಭ ಇಲ್ಲ ಅಂತ ಎಷ್ಟು ಅರ್ಥವಾಗಿ ಹೇಳಿದ್ರೆ ಕೆಲವ್ರು ಗಮನಕ್ಕೆ ತಕೊಳ್ಳೋದೇ ಇಲ್ಲ. ಕೆಲವ್ರಿಗೆ ಒಪ್ಪೋತಾರೆ, ಕೆಲವ್ರು ಈಗಿನ ಕಾಲದವರು ಒಪ್ಕೊಳ್ಳಕ್ಕಿಲ್ಲ, ಕೆಲವ್ರು ಅಳಬರು ಒಪ್ಕೋತಾರೆ. ಹೇಳ್ತೀನಿ ನಾನು ಅವ್ರಿಗೆ, ನೀವು ಒಂದ್ ಕಡೆ ಹಾಕಿ, ಇದು ಬಿದ್ದಿರ್ತದೆ, ನೀವು ಇದಕ್ಕೆ ಭೂಮಿ ಹೋಯ್ತು ಅನ್ಬೇಡಿ, ಇದು ಅಲ್ಲೇ ಕರಗಿ ಕರಗಿ ಗೊಬ್ಬರ ಆಗ್ತದೆ. ಆ ಜಾಗದಲ್ಲಿ ಮುಟ್ಟಿ ನೋಡಿ, ಕೆದಕಿ ನೋಡಿ, ಹೇಗೆ ಉತ್ಪತ್ತಿ ಅಣಬೆ ಮುಟ್ಟದಾಗಿ ಆಗ್ತದೆ ಆ ಜಾಗ, ಕೆದಕಿ ನೋಡಿ ಖಾಲಿ ಆದಾಗ ಹೇಗಿರ್ತದೆ, ಹಾಗೆ ಇರಬೇಕು ಭೂಮಿ ಎಲ್ಲಾ ಕಡೆದ್ವಿ ಅಂತ ಹೇಳ್ತೀನಿ ಕೆಲವರಿಗೆ. ಈಗ ನೀವ್ ಹೇಳಿದ್ರ ಜಮೀನ್ ಸುತ್ತಲ ಬದುಗಳ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರ, ಈಗ ಬದುಗಳಲ್ಲಿ ಏನು ಬೆಳೆ ಬೆಳೀತಾ ಇದ್ರ ನೀವು? ಅರಣ್ಯ ಗಿಡಗಳು ಏನಾದರೂ ಬೆಳೀತಾ ಇದ್ರೆ? ಅರಣ್ಯ ಗಿಡದಲ್ಲಿ ನಾವು ಸಣ್ಣ ಸಣ್ಣ ಬದು ಹಾಕಿದೀವಿ. ನಾವು ಮೊದಲು ದೊಡ್ಡ ಬದು ಇತ್ತು ನಮ್ಮ ತಂದೆ ಕಾಲದಲ್ಲಿ, ಈಗ ಅದನ್ನೆಲ್ಲ ಉತ್ಪಿಟ್ಟಿದ್ದೀವಿ. ಯಾಕೆ ದೊಡ್ಡ ಬದುಗಳಿದ್ದು ಸಣ್ಣ ಬದುಗಳನ್ನ ಯಾಕೆ ಕಡಿಮೆ ಮಾಡಿದ್ರೆ ನೀವು? ಅಂದ್ರೆ ಆಗಿನ ಕಾಲದಲ್ಲಿ ದನ ಗಿನ ಇದ್ದೋ ಭೂಮಿ ಜಾಸ್ತಿ ಇತ್ತು ಅವಾಗ ನಮ್ ತಂದೆ ಇರುವಾಗ. ಇವಾಗ ನಾವು ಬೇರೆ ಆದ್ವಲ್ಲ, ಅದಕ್ಕೆ ಭೂಮಿ ಚಿಕ್ಕದಾಗ ಏನು ದನ ಮೀನು ಅಷ್ಟೇನು ಸಾಕ್ತಾ ಇಲ್ವಲ್ಲ, ಅದಕ್ಕೋಸ್ಕರವಾಗಿ ನಾನು ಬದು ಎಲ್ಲ ಕಮ್ಮಿ ತೆಗೆದ್ಬಿಟ್ಟು ಏನೋ ಸ್ವಲ್ಪ ತಾತ್ಕಾಲಿಕ ಮಟ್ಟಿಗೆ ಒಂದೆರಡು ನುಗ್ಗೆ ಗಿಡವೋ ಒಂದೆರಡು ಬೇವು ಮರವೇ ಅಷ್ಟೇ ಬದಲಿನಲ್ಲಿ. ಈಗ ಸಾಕಷ್ಟು ಹಿಂದೆಲ್ಲ ನೀವು ಹೈನುಗಾರಿಕೆ ಮಾಡಿದ್ದಂತವ್ರು, ಯಾಕೆ ಈಗ ಕಡಿಮೆ ಮಾಡಿದ್ರೆ ನೀವು? ಇವಾಗ ಮಡಕೆ ಮನೆ ಕಡೆ ಸ್ವಲ್ಪ ತಾಪತ್ರೆ, ಆಗವಾಗ ತಂದೆ ತಾಯಿ ಇದ್ರು, ಭೂಮಿನೂ ಅಗಳಾಗಿತ್ತು. ಇವಾಗ ಎಲ್ಲ ಚಿಲ್ಲಾದು, ಈ ಚಿಲ್ಲಾಗೆ ನಮ್ ನಮ್ಮ ಅವ್ರವ್ರ ಬಂಗ ಅವ್ರವ್ರಿಗಾಯ್ತದೆ, ಅವ್ರವ್ರ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ಕೋತಾರೆ, ನನ್ನ ಇಷ್ಟ ಬಂದಾಗ ನಾನು ಮಾಡ್ಕೋತಾ ಇದ್ದೀನಿ, ಈಗೆಲ್ಲ ಆಗ್ತಾ ಇದೆ. ಎಷ್ಟು ಜನ ಇದ್ರೆ ಅಣ್ಣ ತಮ್ಮ? ನಾವು ಅಣ್ಣ ತಮ್ಮದಿವ್ರು 3 ಜನ, ನಾನೇ 2ನೇನು, ನಮ್ಮ ಅಣ್ಣ ತಮ್ಮ ಅವರಿದ್ದಾರೆ ಖುಷಿನೇ. ಅವ್ರಿಗೂ ನಾನು ಇದೇ ವಾದ ಹೇಳ್ತಾ ಇರೋದು, ತಮ್ಮ ಸ್ವಲ್ಪ ಕೇಳ್ತಾನೆ, ಏನ ಅಣ್ಣ ಏನು ಅಷ್ಟೇನು ಗಮನಕ್ಕೆ ತಕೊಳ್ಳೋದಿಲ್ಲ ಅಂದ್ರೆ ಅವನ ಕೈಲೂ ಆಗೋದಿಲ್ಲ, ವಯಸ್ಸಾಯ್ತು, ಮಕ್ಕಳು ಗಮನಕ್ಕೆ ತಕೊಳ್ಳಕ್ಕಿಲ್ಲ, ತಮ್ಮ ಪರವಾಗಿಲ್ಲ ಕೇಳ್ಕೊತಾನೆ. ಚಿಕ್ಕವರಿದ್ದಾಗ ಅಂತಂದ್ರೆ ನಿಮ್ ತಂದೆ ತಾಯಿ ಅಣ್ಣ ತಮ್ಮಂದಿರು ಎಲ್ಲರೂ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಅವತ್ತು ಯಾವ ರೀತಿ ಇತ್ತು ಕೃಷಿ ಜೀವನ, ಈಗ ಯಾವ ರೀತಿ ಇದೆ ಕೃಷಿ ಜೀವನ? ಅವತ್ತು ಒಂದ್ ರೀತಿಯಲ್ಲಿ ಚೆನ್ನಾಗಿತ್ತು, ಇವತ್ತು ಚಂದ ಏನು ಅಷ್ಟೇನಿಲ್ಲ, ಎಲ್ಲ ಆಕರ್ಷಣೆ ಅಷ್ಟೇನು ಇವತ್ತು ಅಷ್ಟಿಲ್ಲ. ಈಗೆಲ್ಲ ಒಬ್ಬಂಟಿಗರಾಗಿದ್ರ, ಈಗೆಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋದು ಒಬ್ಬರಿಂದ ಕಷ್ಟ ಆಗುತ್ತಲ್ವಾ? ಕಷ್ಟ ಆಯ್ತದೆ. ಮತ್ತೆ ಆಗಿನ ಆಹಾರ ವಾತಾವರಣ ಪರಿಸರ ಪ್ರತಿಯೊಂದಿವೆ ಚೆನ್ನಾಗಿತ್ತು. ಇವಾಗ ನಮ್ ರೈತರೇ ನಮ್ಗೆ ತಿಳಿಯದನೆಯ ಏನೋ ಮಾಡ್ಕೋತಾ ಇದ್ದೀವಿ. ಬಾಳೆ ಬೆಳೀತಾ ಇದ್ರಿ ಅಲ್ವಾ? ಬಾಳೆ ಅಂತಂದ್ರೆ ಯಾವ ತಳಿಯ ಬಾಳೆಯನ್ನು ಬೆಳೀತಾ ಇದ್ರಿ? ನಮ್ದು ಪುಟ್ಟ ಬಾಳೆ ಮತ್ತೆ ಪಚ್ಚ ಬಾಳೆ, ಎರಡು ಬೆಳೀತಾ ಇದ್ರೆ. ಎರಡು ಬೆಳಿಬೇಕಂತ ಯಾಕೆ ಅನಿಸ್ತು? ಇಲ್ಲ, ಪುಟ್ಟ ಬಾಳೆಯಲ್ಲಿ ಎರಡು ಕೂಡಲೇ ಬರ್ತದೆ ಅಷ್ಟೇ, ಮತ್ತೆ ರೈಟ್ ಅಷ್ಟೇನಿಲ್ಲ ಅದಕ್ಕೆ. ಮತ್ತೆ ಹಣ್ಣಿನಲ್ಲಿವೆ ಅಷ್ಟೇನು ಇಲ್ಲ ಅಂತ ಹೇಳ್ತಾರೆ ಪಚ್ಚ ಬಾಳೆ, ಅದಕ್ಕೆ ಪಚ್ಚ ಬಾಳೆ ಕಮ್ಮಿ. ಮತ್ತೆ ಬೂದ್ ಬಾಳೆ ಹಾಕ್ತಿವಿ, ಬೂದ್ ಬಾಳೆ ಹಣ್ಣು ಆರೋಗ್ಯಕ್ಕೆ ಒಳ್ಳೇದು, ಅದನ್ನ ಜಾಸ್ತಿ ನಾವು ಒತ್ತು ಕೊಡ್ತಾ ಇದೀವಿ ಬೂದ್ ಬಾಳೆಗೆ. ಇನ್ನು ರಾಜಬಾಳೆ ಅಂತ ಅದೇ ದೇವ್ರ ಬಾಳೆ, ರಾಜಬಾಳೆ ಅಂತ ಹೇಳ್ತಾರೆ ಅದನ್ನ. ಈಗಿನ ಕಾಲದವರು ಅದು ಸ್ವಲ್ಪ ತಿಂದ್ರೆ ಸ್ವಲ್ಪ ಆರೋಗ್ಯ ಆಗೇಗೆ ಅಂತ ಹೇಳ್ತಿರು ಆಳಿಬ್ರು, ನಮ್ಮೇನು ಅದ್ರಲ್ಲಿ ನಾನೇನು ಅಧ್ಯಯನ ಮಾಡಿಲ್ಲ. ಇನ್ನು ಬೂದ್ ಬಾಳೆ ಎಲ್ಲರೂ ಒಪ್ತಾರೆ, ಅದನ್ನ ಬೂದ್ ಬಾಳೆ ಅದನ್ನ ಆಗ್ತಿದ್ರಿ ಜಾಸ್ತಿ. ಎಲ್ಲದೂ ಮಿಶ್ರವಾಗಿ ಬೆಳೀತಾ ಇದ್ರಾ? ಹೌದು, ಬೂದ್ ಬಾಳೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಮತ್ತೆ ಪುಟ್ಟ ಬಾಳೆ, ಪುಟ್ಟ ಬಾಳೆ ಅಂದ್ರೆ ಅದಕ್ಕೆ ಕಂಬ ಗಿಂಬ ಕೊಡ್ಬೇಕು, ಅದು ಬೇರು ಆಳಕ್ಕೆ ಹೋಗೋದಿಲ್ಲ. ಈ ರಾಜಬಾಳೆ ಬೂದ್ ಬಾಳೆ ಹಾಗೆ ಬೇರು ಅದು ಆಳಕ್ಕೆ ಹೋಗೋದಿಲ್ಲ, ಅದು ಬರ್ತಾ ಬರ್ತಾ ಮೇಲೆ ಬರ್ತದೆ ಪುಟ್ಟ ಬಾಳೆ. ಈಗ ಬಾಳೆಯಲ್ಲಿ ಏನ್ ಆದಾಯ ಯಾವ ರೀತಿ ಕಂಡ್ರೆ? ಬಾಳೆಯಲ್ಲಿ ಖರ್ಚಿಲ್ದ ಆದಾಯ, ಬಾಳೆ ಖರ್ಚು ಯಾಕೆ ಬರಲ್ಲ? ಖರ್ಚು ಬರೋದಿಲ್ಲ ಅದಕ್ಕೆ ಬಾಳೆಗೆ, ಅದು ವಿಧಿವಿಧಾನ ನಿಯಮ ಅದರದ್ದು ಗೊತ್ತಿದ್ದವರಿಗೆ ಬಾಳೆ ಸುಲಭ. ನನ್ನ ಅನಿಸಿಕೆಯಲ್ಲಿ ಬಾಳೆ ಸುಲಭ. ಯಾವ ರೀತಿ ಬೆಳಿಬೇಕು ಅಂತಾರೆ ಹಂಗಾದ್ರೆ? ಅದು ಗುಂಡಿ ಒಂದ್ 2 ಅಡಿ ಆಳ ತೆಗಿಬೇಕು, ಸುತ್ತೆಳ್ತಿನಾರ ತೆಗಿಬಹುದು, ಇಲ್ಲರ ಉದ್ದಕಾರ ತೆಗಿಬಹುದು. ಅದನ್ನ ತೆಗೆದ್ರೆ ನಾವು ಅಡಿಲೆಲ್ಲವ ಅದೇ ಏನ್ ಸಿಗ್ತದೆ ಅದನ್ನೆಲ್ಲ ಒಕ್ಕಡಿಕ್ ಮಗ್ಲಿಗೆ ಹಾಕ್ಬಿಡೋದು, ಆ ಕಡೆ ಕಡೆ ದಡಕ್ಕೆ ಹಾಕೋದು. ಮಧ್ಯದಲ್ಲಿ ಮಣ್ಣಾಕ್ಬೋದು, ಅದು ಕರಗ್ತಾ ಇರ್ತದೆ ಒಂದು ಆರು ತಿಂಗಳು. ಆರು ತಿಂಗಳಾದ್ಮೇಲೆ ಅದಕ್ಕೆ ಬೇರಂಶ ಸುತ್ತ ಬೇರ್ ಕೊಡ್ತದೆ, ಆವಾಗ ಏನು ಖರ್ಚು ಬರೋದಿಲ್ಲ. ಮತ್ತೆ ಮಣ್ಣು ಅದೆಲ್ಲ ಹೇಳಿದ್ನಲ್ಲ, ಅಡಿದು ಮಣ್ಣು ಮ್ಯಾಕೋ ಕಡಿಕ್ ಹಾಕ್ಬೇಕು, ಮ್ಯಾಗಲ್ದು ಮಣ್ಣು ಅದಕ್ಕೆ ಗುಣ್ಣಿ ಒಳಿಕ್ಕಿ ಹಾಕ್ಬೇಕು, ಆವಾಗ ಆ ಜಾಗದಲ್ಲಿ ಕಳೆನೂ ಒತ್ತದಿಲ್ಲ. ಕಳೆ ಎತ್ತಬೇಕಾದ್ರೂ ಇದೇ ಕಾರಣ, ಯಾಕೆ ಮೇಗ್ಲದ ಮಣ್ಣಿನಲ್ಲಿ ಸತ್ವಾಂಶ ಸಾರಾಂಶ ಇದ್ದು ಕಳೆ ಎತ್ತುತ್ತದೆ. ಯಾವಾಗ ನಾವು ಮೇಗ್ಲದ ಮಣ್ಣು ಅಡಿಕ್ ಹಾಕ್ತಿವೋ, ಅಡಿದ ಮಣ್ಣು ಮ್ಯಾಕ್ ಹಾಕ್ತಿವೋ, ಆ ಶುದ್ಧದಲ್ಲಿ ಕಳೆನೂ ಒತ್ತಕ್ಕಿಲ್ಲ. ಕಳೆ ಎತ್ತಬೇಕಾದ್ರೆ ಎರಡು ಮೂರು ವರ್ಷ ಬೇಕು ಅದು ಆ ಜಾಗದಲ್ಲಿ ಕಳೆ ಎತ್ತಬೇಕಾದ್ರೆ. ಕಳೆಗಳು ಏನಾದ್ರೂ ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಕಳೆಗಳು ಬಂದು ಕೈಲಿ ಕೇಳ್ತೀವಿ, ಒಂದೆರಡು ಪಿಕಾಶ್ ಇದೆ, ನಾನು ಸ್ವಂತ ಮಾಡಿಸಿದ್ದೀನಿ, ಈಗ ಅದ್ರಲ್ಲಿ ಕಿರುಕ್ತಾ ಇರ್ತೀನಿ. ಈಗ ಕಳೆನಾಶಕ ಈ ತರ ಸಿಂಪಡಣೆ ಮಾಡಲ್ಲ? ಇಲ್ಲ, ಔಷಧಿ ನಾವು ಯಾವ ಕಾರಣಕ್ಕೂ ನಾವು ಯಾವ ಔಷಧಿ ಹೊಡೆದಿಲ್ಲ. ಅದೆಲ್ಲ ಸುಲಭದ ಕೆಲಸ ಹಾಕಿದವ್ರು ಮಾಡ್ತಾರೆ, ಅದನ್ನ ನಾವು ಎಲ್ಲವೇ ಮಾಡಲಿಲ್ಲ. ಈಗ ಬಾಳೆ ಇಳುವರಿ ಚೆನ್ನಾಗಿ ಬಂತ? ಬಾಳೆ ಪರವಾಗಿಲ್ಲ, ಇಲ್ಲಿ ಬಂತಂದೆ. ಏನ್ ರೇಟಿಗೆ ಕೊಟ್ಟರೆ, ಎಲ್ಲಿ ಮಾರಾಟ ಮಾಡಿದ್ರ? ನಾವು ತಾಲೂಕಿನಲ್ಲೇ ಮಾಡ್ತೀವಿ, ಕೆಆರ್ಪೇಟೆ ತಾಲೂಕಿನಲ್ಲಿ ಮಾಡ್ತೀವಿ. ಮತ್ತೆ ಕೆಲವರು ಬಂದು ತಗೊಂಡು ಹೋಗ್ತಾರೆ, ಕೆಲವರಿಗೆ ನಾವು ಸ್ನೇಹಿತರು ಬಂದು ಬೆಳಗ್ಗೆ ನೆಂಟರಿಗೆ ಕೆಲವರು ಕೊಡಗೆ ಕೊಡ್ತೀವಿ. ಎಲ್ಲ ಹೊಗಳರಿ, ಏನ್ ಮುಕುಂದ ಬಾಳೆ ಹಿಂಗ್ ಬೆಳೆದಿದ್ವಿ, ಬಾಳೆ ಹಣ್ಣು ಚೆನ್ನಾಗಿ ಕರೋಣ, ಹಣ್ಣು ಚೆನ್ನಾಗಿ ಕರೋಣ ಹತ್ರ. ಈಗ ಹಣ್ಣು ಯಾವ ರೀತಿ ಮಾಡ್ತೀರ ನೀವು? ನಾವು ಗೊನೆಯಲ್ಲಿ ಚೆನ್ನಾಗಿ ಬಲಿಬೇಕು, ಜನ ಬಲ್ತಾಗ್ಲಿಂದ ಕೊನೆಯದು. ಈಗ ಮನೆಗೆ ಬೇಕಲ್ಲ ಹಣ್ಣು, ಅದನ್ನೇನು ಕೆಮಿಕಲ್ ಹಾಕಿ ಹಣ್ಣು ಮಾಡ್ತೀರಾ? ಏನು ನಾವು ಕೆಮಿಕಲ್ ಏನಿಲ್ಲ, ನಾವು ಹೊಗೆ ಹಾಕ್ತಿವಿ ಸ್ವಂತ. ನಮ್ಗೆ ಏನಾರ ಕಾರ್ಯಕ್ಕೆ ಏನು ಹೊಗೆ ಅಂದ್ರೆ ಏನ್ ಮಾಡ್ತೀರಿ? ಕಾಯಿಮೊಟ್ಟೆ ಹೊಗೆ ಇದೆಲ್ಲ, ತಂಗಿನ ಸಿಪ್ಪೆ, ಅದನ್ನು ಹೊಗೆ ಹಾಕ್ತಿವಿ. ಅದನ್ನು ಹೊಗೆಲ್ಲ ಸೀಮೆಣ್ಣೆ ಎಲ್ಲ ಹಾಕ್ಬಾರ್ದು, ಸೀಮೆಣ್ಣೆ ಹಾಕಿದ್ರೆ ಸೊಗಡು ವಾಸ್ತೆ ಮಲ್ಬಿಡ್ತದೆ. ಸೀಮೆಣ್ಣೆ ನಾತ ಹಣ್ಣು ಕಿಲೋಗ್ ತಿನ್ನಕ್ ಹಾಕಿಲ್ಲ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಿದ್ರೆ ಸೀಮೆಣ್ಣೆ ಸುರಿ ಬಿಡ್ತಾರೆ. ಸೀಮೆಣ್ಣೆ ಸುರಿದಾಗ ಅದು ಸೀಮೆಣ್ಣೆ ವಾಸ್ತೆ ಬರ್ತದೆ. ಸೀಮೆಣ್ಣೆ ಯಾವ ಕಾರಣಕ್ಕೂ ಹಾಕ್ಬಾರ್ದು, ಅದು ಬೆಂಕಿನೇ ಹಾಕ್ಬೇಕು. ಬೆಂಕಿ ಹಾಕಿ ಹೊರಗಡೆ ಇಟ್ಟರೆ ಗಾಳಿಲಿ ಚೆನ್ನಾಗಿ ಕತ್ಕೋತದೆ. ಕತ್ಕೊಂಡ್ರೆ ಒಂದು ಮಡಕೆಗೆ ಹಾಕೋದು, ಒಂದು ಮಡಕೆಗೆ ಹಾಕಿ ಒಂದು ಕಬ್ಬಿಣದ ತಂತಿ ಕಟ್ಟಬೇಕು ಮಡಕೆಗೆ. ಕಬ್ಬಿಣ ತಂತಿ ಕಟ್ಟಿ ನೇತಾಕ್ಬೇಕು, ಯಾಕೆ ಅಂದ್ರೆ ದಾರ ಹಾಕಿದ್ರೆ ಸುಟ್ಟಿ ಹೋಗ್ಬಿಡ್ತದೆ, ಮಡಕೆ ಬಿದ್ದು ಹೋಗ್ಬಿಡ್ತದೆ. ಕಬ್ಬಿಣ ತಂತಿನೇ ಕಟ್ಟಬೇಕು ಅಂದ್ರೆ ಈ ಪದ್ಧತಿಯಲ್ಲಿ ಹಣ್ಣು ಮಾಡ್ತೀವಿ. ಈ ಪದ್ಧತಿಯಲ್ಲಿ ನಾವು ಈಗ ಸ್ವಾರೆಯಲ್ಲಿ ಹಾಕಿ ಮುಚ್ಚಿ ಒಂದು ಉದಿನ ಕಡ್ಡಿ ಹಚ್ಚಿದ್ರು ಹಣ್ಣು ಆಗುತ್ತಲ್ವ? ನಾವು ಸಹ ಇದನ್ನೇ ಮಾಡ್ತಾರೆ, ಕೆಲವರು ಪೌಡರ್ ಹಾಕ್ತಾರೆ, ಕೆಲವರು ಏನೋ ಗಂತ ಕಡ್ಡಿ ಹಾಕ್ತಾರೆ. ಇದಕ್ಕೆಲ್ಲಕ್ಕಿಂತ ಇದು ನನ್ನ ಭಾವನೆಯಲ್ಲಿ ಒಳ್ಳೇದು ಅನಿಸ್ತದೆ. ಈಗ ಇದು ಅಡಿಕೆ ಯಾವ ರೀತಿ ಮಾರಾಟ ಮಾಡ್ತೀರಾ ನೀವು? ಹಂಗ ಕೇಣಿ ಕೊಡ್ತೀರಾ, ಹಸಿಕಾಯಿ ಮಾರಾಟ ಮಾಡ್ತೀರಾ, ಅಥವಾ ಬೇಯಿಸಿ ಮಾರಾಟ ಮಾಡ್ತೀರಾ? ಇಲ್ಲ, ಮೊದಲು ನಮ್ ತಂದೆ ಇದ್ದಾಗ ಚೇಣಿನ ಕೊಡ್ತಿದ್ರು ತೋಟಕ್ಕೆ, ಆಗಿನ ಕಾಲದಲ್ಲಿ ಒಂಥರ ಪದ್ಧತಿ, ಈಗಿನ ಕಾಲದಲ್ಲಿ ಒಂಥರ ಪದ್ಧತಿ. ಇವಾಗ ನಾವೇನ್ ಮಾಡ್ತೀವಿ, ಸ್ವಂತ ನಾವೇ ಕುಯಿಸ್ತೀವಿ ಮರದ ಹತ್ರ, ಕುಯಿಸ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತಿವಿ. ಹಸಿಕಾಯಿ ಮಾರಾಟ? ಹಸಿಕಾಯಿನ ಮಾರಾಟ ಮಾಡ್ತೀವಿ. ಈಗ ಬೇಸದ ತರ ಇಲ್ಲ, ಬೇಸದು ಅವೆಲ್ಲ ಮಾಡೋದಿಲ್ಲ. ನಾನೆಲ್ಲ ಒಂದ್ ವರ್ಷ ಪ್ರಯತ್ನ ಟ್ರೈ ಮಾಡಿದೆ, ಅದಕ್ಕೆ ನಮ್ಗೆ ಯಾರಿವೆ ಆಶ್ರಯ ಕೊಡೋರು ಇಲ್ದೋದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಮಾಡುವ ಅಂತೇಳಿ ಈಗ ಒಂದು 15-20 ವರ್ಷದಲ್ಲಿ ಏನೋ ಪ್ರಯತ್ನ ಮಾಡಿದ್ವಿ. ತೋಟ ಕೊಡ್ಲಿಲ್ಲ ಅವಾಗ ನಾನೇ ಪ್ರಯತ್ನ ಮಾಡಕ್ಕೆ. ಅವತ್ತಿಂದ ಇಲ್ಲಿವರೆಗೆ ನಾವು ಮಾರ್ಕೆಟ್ಗೆ ಹಸಿಕಾಯಿನ ಹಾಕ್ತಾ ಇದ್ದೀವಿ. ಈಗ ತೆಂಗು ಮಾರಾಟ ಯಾವ ರೀತಿ ಮಾಡ್ತೀರಾ? ತೆಂಗು ಅದು ಮಾರ್ಕೆಟ್ಗೆ ಹಾಕ್ತಾ. ಎಷ್ಟಿದೆ ತೆಂಗಿನ ಮರ? ತೆಂಗಿನ ಮರ ಒಂದು 35 ಇದೆ. ಎಲ್ಲ ಒಳ್ಳೆ ಜಾತಿ ಮರಗಳು, ಎಲ್ಲ ಚೆನ್ನಾಗಿ ಕಾಯಿ ಬಿಡ್ತವೆ. ವರ್ಷದಲ್ಲಿ ಎಷ್ಟು ಬೇಡ ತೆಗಿತೀರ ಕಟಾವು? ಕಟಾವು ಒಂದೊಂದು ಗೊನೆ ತೆಗೆಯೋದಾದ್ರೆ 2 ತಿಂಗಳು ತೆಗಿಬಹುದು. ನಾನು ಕಪ್ರಿಗೆ ಹಾಕದಾಗ ಒಂದೊಂದೇ ಗೊನೆ ಕೇಳಿವೆ ಕಪ್ರಿಗೆ ಹಾಕಕ್ಕೆ. ಈ ಕೆಲವರು ಕಪ್ರಿಗೆ ಹಾಕಕ್ಕೆ ಏನ್ ಮಾಡ್ತಾರೆ, ಮರ ಹತ್ರ ಸಿಗೋದಿಲ್ಲ ಅಂದ್ಬಿಟ್ಟು 2 ಗೊನೆ ತೆಗಿತಾರೆ. 2 ಗೊನೆ ತೆಗೆದ್ರೆ ಇಳುವರಿನೂ ಬರೋದಿಲ್ಲ, ಮತ್ತೆ ಕಾಯಿವೆ ಸ್ವಲ್ಪ ಕೆಟ್ಟೋಗಿರ್ತವೆ ಎಳೆಕಾಯಿ ಆದ್ರೆ. ಅದಕ್ಕೆ ನಾನು ಒಂದೊಂದೇ ಗೊನೆ ತೆಗಿತಿದ್ದೆ. ಚೆನ್ನಾಗಿ ಬರ್ತಿತ್ತು ನಮ್ ಕಪ್ರಿ, ಒಂದು ಕ್ವಿಂಟಲ್ ಕಪ್ರಿಗೆ 1-2 ಕೆಜಿ ಕೌಟ್ ಬರ್ತಿತ್ತು ಅಷ್ಟೇ. ಈಗೆಲ್ಲ ನೀವು ಒಣಕಾಯಿ ಮಾರಾಟ ಮಾಡ್ತೀರಾ, ಏನು ಹಸಿಕಾಯಿ ಮಾರಾಟ ಮಾಡ್ತೀರಾ? ಒಣಕಾಯಿ ಹಸಿಕಾಯಿ ಅಂತ ಏನಿಲ್ಲ, ರೈಟ್ ಯಾವ್ದಕ್ಕೆ ಆಯ್ತದೆ. ಕಪ್ರಿ ರೇಟ್ ಆದ್ರೆ ಕಪ್ರಿಗೆ ಹಾಕ್ತಿವಿ, ಹಸಿಕಾಯಿ ಮಾರಾಟ ಬಂದ್ರೆ ಹಸಿಕಾಯಿಗೆ ಹಾಕ್ತಿವಿ. ಇಲ್ಲ ಎಳ್ನೀರು ಬಂದ್ರೆ ಎಳ್ನೀರು ಏನಾರ ರೈಟ್ ಆದ್ರೆ ಎಳ್ನೀರನ್ನು ಕೊಟ್ಬಿಡ್ತೀವಿ. ನಮ್ಗೆ ಹೇಗೆ ಅನ್ನಿಸ್ತದೆ ಹಾಗೆ ಎಲ್ಲ ಮಾಡ್ತೀವಿ. ಈಗ ಒಣ ಕೊಬ್ಬರಿ ತೆಗೆದು ಎಣ್ಣೆ ಮಾಡುವಂಥದ್ದು ಇದೆಲ್ಲ ಮಾಡಬಹುದಲ್ಲ ನೀವು? ನಾವು ನಮ್ಮ ಮನೆ ಮಟ್ಟಿಗೆ ಕೊಬ್ಬರಿ ಚೂರಾಗಿರ್ತಾವಲ್ಲ, ಅದನ್ನ ನಾನು ಅರ್ಧ ರೇಟ್ ಕೊಡಕ್ಕಿಲ್ಲ, ಸ್ವಂತ ನಮ್ಗೆ ಮನೆಗೆ ಉಪಯೋಗ ಬರ್ತದೆ ಅಂದ್ಬಿಟ್ಟು ಎಣ್ಣೆ ತೆಗಿಸ್ತೀನಿ. ಕೊಬ್ಬರಿ ಎಣ್ಣೆ ಎಲ್ಲಿ ತೆಗಿತೀರ? ಕೊಬ್ಬರಿ ಎಣ್ಣೆ ಅದು ನಮ್ಮ ತಾಲೂಕಿನಲ್ಲೇ ಇದೆ. ಗಾಣ ಇದೆ? ಗಾಣ ಇದೆ. ಗಾಣ ಅಂದ್ರೆ ಮಿಷಿನ್ ಗಾಣ, ಎತ್ತಿನ ಗಾಣ ಅಲ್ಲ. ಅಲ್ಲಿಗೆ ತಗೊಂಡೋಗಿ ಎಣ್ಣೆ ತೆಗಿಸ್ತೀವಿ. ಅದನ್ನ ಕಾಯಿ ಚೂರಾಗಿರ್ತಾವಲ್ಲ, ಅವನ್ನ ಸಣ್ಣ ಸಣ್ಣಾಗಿ ಇನ್ನು ಚೂರು ಮಾಡಿ ಚೆನ್ನಾಗಿ ಒಣಗ್ಬೇಕು. ಅವು ಒಣಗ್ಬಿಟ್ಟು 4 ಕೆಜಿ ಮೇಲೆ ತಗೊಂಡೋಗ್ಬೇಕು. ಇನ್ನೊಂದು ಸುತ್ತ ರೌಂಡಿಂಗ್ ಅದೇ ಹುರ್ಬ ಕಲ್ಲಿದೆ ಅಲ್ಲ, ಅಂತದೊಂದಿದೆ. ಅದಕ್ಕೆ ಅವ್ರು 10 ಕೆಜಿ ಮೇಲೆ ಪಟ್ಕೇಳ್ತಾರೆ. ಆ ಇನ್ನೊಂದು ತರ ಮಿಷಿನ್ ಇದೆ, ಅದಕ್ಕೆ ಇವರು 4 ಕೆಜಿ ಮೇಲೆ ಕೇಳ್ತಾರೆ, ಅವ್ರಿಗೆ 10 ಕೆಜಿ ಮೇಲೆ ಬೇಕು. ಈಗ ಎಣ್ಣೆ ತೆಗಿತೀವಿ. ಅದು ಎಣ್ಣೆ ಮತ್ತೆ ತೆಗೆದ ನಂತರ ಎಣ್ಣೆ ನಾವು ಬಿಸಿಲಲ್ಲಿ ಒಂದು ಸ್ಟೀಲ್ ಪಾತ್ರೆ ಹಾಕಿ ಎಣ್ಣೆ ಒಣಗಿಸ್ಬೇಕು. ಒಣಸಿದ್ರೆ ಹಾಗಾದ್ರೆ ಅದರಲ್ಲಿ ನೀರು ಚಕಲಿಸ್ತಾರಲ್ಲ, ಆ ನೀರಿನ ಅಂಶ ಎಲ್ಲ ಸುಟ್ಟಿ ಹೋಗ್ತದೆ. ಎಣ್ಣೆ ಚೆನ್ನಾಗಿ ಜಾಸ್ತಿ ದಿನ ಮಡಕಕ್ಕೆ ಬಾಳಿಕೆ ಬರ್ತದೆ. ಈ ಕೆಲವರಿಗೆ ಅದು ಅನುಭವ ಗೊತ್ತಿಲ್ದಾನೆ, ಅವ್ರು ಏನ್ ಮಾಡ್ತಾರೆ, ಹಸಿಕಾಯಿನ ತಗೊಂಡೋಗ್ತಾರೆ, ಕೆಲವರು ಹಾಗೆ ಆಡಿಸ್ತಾರೆ, ಕೆಲವರು ಆಡ್ಸಕ್ಕಿಲ್ಲ, ಆಮೇಲೆ ಹಾಗೆ ಇಟ್ಬಿಡ್ತಾರೆ. ಹಾಗೆ ಇಟ್ಟರೆ ಚುಂಗ್ ಬಂದು ಜಾಸ್ತಿ ದಿನ ಇಡಕ್ಕೆ ವಾಸನೆ ಬರುತ್ತೆ. ಹೌದು, ಅದಕ್ಕೋಸ್ಕರ ನಾವು ಮುಗ್ಗು ಬರುತ್ತೆ, ಮುಗ್ಗು ಬರ್ತದೆ. ಕೊಬ್ಬರಿ ಎಣ್ಣೆ ಯಾವ್ದಕ್ಕೆ ಉಪಯೋಗಿಸ್ತೀರಾ? ಊಟಕ್ಕೆ ಉಪಯೋಗಿಸ್ತೀರಾ? ತಲೆಗೆ ಹಚ್ಚಿನ ಕಷ್ಟ ಉಪಯೋಗ ಎಲ್ಲದಕ್ಕೂ ಮಾಡ್ತೀವಿ. ಕಪ್ಪರಿಗೆ ತಲೆಗೆ ಹಚ್ಚಿವಿ, ತಲೆಗೆ ಮತ್ತೆ ಅದ್ರ ಜೊತೆಗೆ ಕಡಲೆಕಾಯಿ ಬೀಜನು ಹಾಕ್ತೇವೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಕರಿದ ತಿಂಡಿ ಈ ವಡೆ ಕೋಳ್ಬಿಡೆ ಚಕ್ಕಲಿ ಅಂತ ಮಾಡ್ತಾರಲ್ಲ ಬುಟ್ಟೆ ಮುಂಡೆ, ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಈಗ ಹೊರಗಡೆ ಮಾರ್ಕೆಟ್ನಾಗ ಎಣ್ಣೆ ತರಲ್ಲ ನೀವು? ಅಷ್ಟೇನು ತರೋದಿಲ್ಲ ಇವಾಗ, ಮೊದಲು ಗೊತ್ತಿಲ್ಲ, ನಮ್ಮ ತಂದೆ ಕಾಲದಲ್ಲಿ ತರ್ತಿದ್ದು, ಯಾವಾಗ ಏನು ಪದ್ಧತಿ ಏನು ಇತ್ತಿಲ್ಲ ವೈಜ್ಞಾನಿಕವಾಗಿ. ಈಗ ಚಿಕ್ಕ ವಯಸ್ಸಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ವಿದ್ಯಾಭ್ಯಾಸ ಮಾಡೋಕ್ಕೆ ಸಹ ನಾನು ಓದ ಬಹಳ ಚಪಲ, ಆದ್ರೂ ಸಹ ನಾನು 2 ವರ್ಷ ಬಾಂಬೆಯಲ್ಲಿ ಕಷ್ಟಪಟ್ಟು ಓದಿದೆ. ನಮ್ಗೆ ಅವಾಗ ಏನು ಜ್ಞಾನ ಇಲ್ಲ, ಯಾವುದು ಬೆಂಬಲ ಇಲ್ಲ, 2 ವರ್ಷ ಓದ್ಬೇಕಾದ್ರೆ 20 ವರ್ಷ ಓದದಷ್ಟು ಕಷ್ಟ ಅನುಭವಿಸಿದೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ಕೆಲಸ ಜಾಸ್ತಿ, ನಮ್ಗೆ ಅವನ ಕಾಲದಲ್ಲಿ ಏನು ಗೊತ್ತಿಲ್ಲ, ಜ್ಞಾನ ಇಲ್ಲ. ಎಲ್ಲ ತನಕ ಓದಿದ್ರ? ನಾವು ಅವಾಗ 5.5 ಕ್ಲಾಸ್ ಓದಿದ್ದು ಊರಿನಲ್ಲಿ, ಮತ್ತೆ ಪುನಃ ಬಾಂಬೆಯಲ್ಲಿ 2 ವರ್ಷ ಓದ್ದು. ಹೋಟ್ಲಾಗಿ ಇದ್ಕೊಂಡೆ ನೀವು ಅಲ್ಲಿ ದುಡಿಮೆ ಮಾಡ್ಕೊಂತ ಓದಿದ್ರ? ಹೌದೌದು. ಇವತ್ತೇನಿಸುತ್ತೆ ನಿಮ್ಗೆ, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ರೆ ಉತ್ತಮ ಇತ್ತು ಅಂತ ಅನಿಸುತ್ತೆ? ಮತ್ತೆ ಇವಾಗ ಸಹ ಪುನಃ ನಾವು ಇವಾಗ ನಮ್ಗೆ ವ್ಯಾಕರಣ ಬರೋದಿಲ್ಲ, ವ್ಯಾಕರಣದಲ್ಲಿ ಬಹಳ ಹಿಂದು, ನಂತರ ನಮ್ಗೆ ಗಣಿತದಲ್ಲಿ ಬಹಳ ಹಿಂದು, ಮಗ್ಗೆಲ್ಲ ಹೊರಳ್ತೀವಿ, ಮತ್ತೆ ABCD 1ನೇ ಲಿಪಿ 2ನೇ ಲಿಪಿ 3ನೇ ಲಿಪಿ ABCD ಬರ್ತದೆ, ಅದನ್ನ ಕೂಡಿಸಿ ಹೇಳಕ್ಕಾಗಲಿ ಮತ್ತೆ ಬರೆದಿರೋದ ಓದಕ್ಕಾಗಲಿ ಬರಕ್ಕಿಲ್ಲ. ಮುಗಂದೇಗೌಡ ಅವ್ರೆ, ನಿಮ್ಗೆ ಎಷ್ಟು ಜನ ಮಕ್ಳು ಅದರ, ಏನೇನ್ ಮಾಡ್ತಾರೆ? ಸರ್, ನಮ್ಗೆ ಮಗಳು ಇಬ್ಬರಾಳಿದ್ರು ಹೆಣ್ಮಕ್ಳು, ಈಗ ಒಬ್ಳೆ ಮಗಳು ಇರೋದು ಹಿರಿ ಮಕ್ಳು, ಗಂಡನ ಮನೆಯಲ್ಲಿ ಇದ್ದಾಳೆ. ಕಿರಿ ಮಗಳು ಮಗು ಸಹಿತವಾಗಿ ತೀರಿ ಹೋದ್ರು, ಇವಾಗ ನಾವು ಒಬ್ಬನೇ ಸಹಜ ಮನೆಯಲ್ಲಿ ಇರೋದು. ನಿಮ್ಮ ಮನೆಯವರು? ಅವರು ತೀರಿ ಹೋದ್ರು. ಈಗ ಏನ್ ಅನ್ಸುತ್ತೆ ನಿಮ್ಗೆ ಕೃಷಿ ಬದುಕು? ಕೃಷಿ ಬಗ್ಗೆ ಚೆನ್ನಾಗಿದೆ, ಮಾಡಿದ್ರೆ ನಾವು ಸರಿಯಾಗಿ ಎಲ್ಲ ಪ್ರತಿಯೊಂದು ಅವಲಂಬಿಸಿರ್ಬೇಕು, ಅವಲಂಬಿಸಿದ್ರೆ ಪ್ರತಿಯೊಂದು ಎಲ್ಲರೂ ಅಷ್ಟೇ, ಯಾವುದೇ ನಾವು ಏನೇ ಮಾಡಿದ್ರಿ ಸುಮ್ನೆ ಅರ್ಧಂಬರ್ಧಂ ಕಾಟಾಚಾರಕ್ಕೆ ಸುಮ್ನೆ ಮಾಡ್ಬಿಟ್ಟು ಏನೇನೋ ನೆವ ಏನೇನೋ ನೆಪ ಹೇಳಿದ್ರೆ. ಸಂತೋಷ ಕಂಡಿದ್ರ ಕೃಷಿಯಲ್ಲಿ? ಹ್ಞೂ, ಪರವಾಗಿಲ್ಲ, ಸಂತೋಷ ಮೊದಲು ಕಂಡಿತಿಲ್ಲ, ಇವಾಗ ಪರವಾಗಿಲ್ಲ, ಇವಾಗ ಕಂಡಿದ್ದೀನಿ. ಒಳ್ಳೇದು ಮುಕುಂದೇಗೌಡ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ತೆಂಗು ಅಡಿಕೆ ಬಾಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ತೆಂಗು ಬಾಳೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕರೋಟಿ ಗ್ರಾಮದ ಹಿರಿಯ ಕೃಷಿಕ ಮುಕುಂದೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ಹಾಸನ, ದಾವಣಗೆರೆ, ಶಿವಮೊಗ್ಗ ಮತ್ತು ದಕ್ಷಿಣ ಒಳ ಕರ್ನಾಟಕದ ಬೆಂಗಳೂರು, ಆಗುಂಬೆ, ಚಾಮರಾಜನಗರ, ಚಿತ್ರದುರ್ಗ, ಮಂಡ್ಯ, ಮಡಿಕೇರಿ ಮತ್ತು ಮೈಸೂರು ಇಲ್ಲಿ 19-21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ 39.0 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 16.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ TN, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವಿವತ್ತು ಸುರಕ್ಷಿತ ಆಹಾರ ಹಾಗೂ ಆಹಾರ ಸುರಕ್ಷತೆ ಪ್ರತಿ ಪ್ರಜೆಯ ಆದ್ಯ ಅಗತ್ಯಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಆಹಾರ ಪ್ರತಿ ಜೀವಿಯ ಮೂಲಭೂತ ಅಗತ್ಯ, ಅದೇ ವಿಕಾಸದ ಮೂಲ ಸೆಲೆ. ಭೂಗೋಲದಲ್ಲಿ ಜೀವಿಗಳ ಅಲದಾಟವು ಆಹಾರಕ್ಕಾಗಿ ನಿರಂತರವಾಗಿ ನಡೆದಿದೆ. ಇಂದಿಗೂ ನಮ್ಮೆಲ್ಲ ಚಟುವಟಿಕೆಗಳು ಈ ಆಹಾರವನ್ನೇ ಕೇಂದ್ರದಲ್ಲಿರಿಸಿಕೊಂಡು ಪರಿಗಣಿಸಲ್ಪಟ್ಟಿವೆ. ಈ ಹುಡುಕಾಟದಲ್ಲಿ ಜೀವಿಗಳು ವಿಕಾಸದ ಹಾದಿಯನ್ನು ಬಲುದೂರ ಕ್ರಮಿಸಿ ಬಂದಿವೆ. ಏಕಕೋಶ ಜೀವಿಗಳಿಂದ ಈಗ ಅತ್ಯಂತ ಸಂಕೀರ್ಣ ಬಹುಕೋಶ ಜೀವಿಗಳು ಜೀವ ಜಗತ್ತನ್ನು ಪ್ರಸ್ತುತ ತುಂಬಿಕೊಂಡಿವೆ. ಸರಿಯಾದ ಸಮಯಕ್ಕೆ ಅಗತ್ಯವಿದ್ದಷ್ಟು ಆಹಾರ ಸಿಗದ ಕಾರಣ ಅನೇಕ ಜೀವ ಸಂಕುಲವೇ ನಾಶವಾಗಿರುವ ಇತಿಹಾಸವಿದೆ. ಇದೇ ಕಾರಣದಿಂದ ಜೀವ ವೈವಿಧ್ಯತೆಯು ಸಾಧ್ಯವಾಗಿದೆ ಕೂಡ. ಪ್ರಸ್ತುತ ನಾಗರಿಕ ಸಮಾಜದಲ್ಲಿ ಈ 21ನೇ ಶತಮಾನದಲ್ಲಿ ಆಹಾರ ಪ್ರತಿಯೊಬ್ಬರ ಹಕ್ಕು. ಅಗತ್ಯ ಪ್ರಮಾಣ ಹಾಗೂ ಗುಣಮಟ್ಟದ ಆಹಾರವು ಪ್ರತಿ ಜೀವಿಗೂ ಬೇಕು, ಅದು ಮನುಷ್ಯನಿರಲಿ ಸಾಕು ಪ್ರಾಣಿಗಳಿರಲಿ. ಸುರಕ್ಷಿತ ಆಹಾರವೇ ಈ ಆಧುನಿಕ ಸಮಾಜದಲ್ಲಿ ಮರೀಚಿಕೆಯಾಗಿದೆ. ಮೋಸದ ವ್ಯಾಪಾರದ ಸುಳಿಗಳಿಂದಾಗಿ ಆಹಾರ ಸಾಮಗ್ರಿಗಳೆಲ್ಲ ಕಲುಷಿತಗೊಂಡಿವೆ. ನೀರು, ನೆಲ, ಗಾಳಿಗಳ ಜೊತೆ ಆಹಾರ ವಸ್ತುಗಳು ಕಲಬೆರಕೆ ವಸ್ತುಗಳಿಂದಾಗಿ ಹಾನಿಕಾರಕವಾಗಿ ಪರಿಣಮಿಸುತ್ತಿವೆ. ಹೆಚ್ಚಾಗಿರುವ ಜನಸಂಖ್ಯೆಯು ಈ ಕಲಬೆರಕೆಗೆ ಕಾರಣ. ಬೆಲೆ ಹೆಚ್ಚಳದ ಹೊರೆ ಬಹುಸಂಖ್ಯಾತರಿಗೆ ತಾಳಿಕೊಳ್ಳಲು ಕಷ್ಟ ಸಾಧ್ಯ. ಈ ಪರಿಸ್ಥಿತಿಯ ದುರ್ಬಳಕೆ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ ತಿಳಿ ಹೇಳುವವರಾರು? ಇದು ರಸ್ತೆ ಬದಿಯ ಆಹಾರದ ಅಂಗಡಿಗಳಿಂದಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳನ್ನೂ ಬಿಟ್ಟಿಲ್ಲ. ಅಡುಗೆ ಎಣ್ಣೆಯಲ್ಲಿ ಅಗಾಧ ಕಲಬೆರಕೆ ಈ

ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ, ತನ್ನ ಬಳ್ಳಿಗೊಂದು ಮಾತೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು, ಹೊಡೆದು ಬಯಲಾಗಿ ಹೋಗುವಾಗ, ಕೆರೆ ಕಟ್ಟೆ ಹೊಡೆದು ಬಯಲಾಗಿ ಹೋಗುವಾಗ, ತನ್ನ ತೂ